1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆ ಅನುಮತಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪು ನೆರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪು ನೆರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಬಾಯಮ್ಮಣ್ಣ, ಇದೇನು ಅಪರೂಪಕ್ಕೆ ಹಿಂಗೆ ಬಂದ್ಬಿಟ್ಟಿದ್ಯೇ? ಏ ರಾಜಣ್ಣ, ಏನು ಹೇಳೋ, ಏನು ನಿಂದಂಗಪ್ಪ ನಾನು? ಎಲ್ಲಾನು ಅನುಕೂಲ ಮಾಡ್ಕೊಂಡಿದ್ದೆ, ಹುಟ್ಟೂರಲ್ಲೇ ಇದ್ದೀಯಾ, ಬೆಳೆದಿದ್ಯಾ? ಅಲ್ಲ, ಜಮೀನು ಗಿಮೀನು ಎಲ್ಲ ಹಂಗೆ ಬಿಟ್ಬಿಟ್ಟು ಎಲ್ಲ ನಾಪತ್ತೆ ಆಗ್ಬಿಟ್ಟಿದೆ. ಅಲ್ಲಿ ಎಲ್ಗೊಂಡಿದ್ದೆ? ನೀನಂಗಡಿ ನನ್ನ ಜಮೀನು ಕಡೆಗೆ ಬಂದು ತಿರುಗಿ ನೋಡಿಲ್ಲ ಅನಿಸ್ತದೆ. ಏನು ಹಿಂಗೆ ಮಳೆ ಹಿಡ್ಕೊಂಡು ನನಗೆ ಮಳೆ ನೀರೆಲ್ಲ ಬಸ್ತಾಕಕ್ಕೆ ಸಾಕಾಗೋಯ್ತು. ಹಂಗೆ ನಿಂತಿದ್ದೀನಿ ನಾನು, ನಾನು ಹಳದಲ್ಲಿ ನಿಂತಿದ್ದೆ, ನಾನು ನಿನಗೆ ಕಂಡಿಲ್ಲ, ನೀನು ಬಂದು ಹಂಗೆ ನೋಡ್ಕೊಂಡು. ಏ ನಾನು ನನ್ನ ಜಮೀನು ತಕ್ಕೆ ಹೋಗಿಲ್ಲ ಕಂಬಿಡು, ಈ ದಸರಾ ಬಂದ್ಬಿಡ್ತಲ್ಲ, ಈ ಹೋಸರ್ತಿ ನಮ್ಮ ಸುಬ್ಬಣ್ಣ ಯಾರನ್ನ ಕರ್ಕೊಂಬಂದಿದ್ದ ದಸರಾ ಕ್ರೀಡಾಕೂಟ, ರೈತರಿಗೆ ಎಂಥದ್ದು ಕ್ರೀಡಾಕೂಟ ಎಲ್ಲ ಏರ್ಪಾಡು ಮಾಡಿದಾರಂತೆ. ಅದೇ ಈಗ ನೀನು ಚಂದ್ರಣ್ಣು ಹೋಗಿ ಅನ್ಕೊಂಡು ನೀನು ಬಂದೀಯಾ? ಈಗ ನಾನು ಬರೋದಲ್ಲ, ಬರೋದಕ್ಕೆ ಮುಂಚೆ ಮಾಹಿತಿ ಬೇಕಲ್ಲಪ್ಪ ನಮ್ಗೆ, ಎಲ್ಗ ಹೋಗ್ಬೇಕು, ಯಾವ ಸೂರು ಏನು ಅಂತ. ಈಗ ಸುಬ್ಬಣ್ಣನ ಮೇಲೆ ಬರ್ತಾ ಇದ್ದ, ಸುಬ್ಬಣ್ಣ ನನಗ್ ಬರಕಾಕಿಲ್ಲ, ಅದಕ್ಕೂ ಏನೋ ದಸರಾದ ಭಾರಿ ಬಿಸಿ ಅಂತ ಕೆಲ್ಸ. ಅದಕ್ಕೆ ಏನ್ ಮಾಡ್ಬಿಟ್ಟು ಸುಬ್ಬಣ್ಣ, ನಾವ್ ಒಂಚೂರು ಆ ಕಡೆಗೆ ದಸರಾಗೆ ಏನೋ ನೋಡ್ಕೊಳಕ್ ಕೇಳವ್ರೆ, ಪೇಟೆಗೆ ಹೋಗ್ಬೇಕು, ನೀನೇ ಕರ್ಕೊಂಡು ಹೋಗ್ಬಿಟ್ಟು ಸಾಹೇಬ್ರಗಳು ಬರ್ತಾವ್ರೆ ಅಂದ್ಬಿಟ್ಟು. ಸಾಹೇಬ್ರಗಳು ಬಂದವ್ರೆ, ನಮ್ಮ ಡಾಕ್ಟರ್ ಎಂ ಕೃಷ್ಣರಾಜು ಸಾಹೇಬ್ರ ಇವರು, ಇವರು ನಮ್ಮ ಈ ರೈತ ದಸರಾಗೆ ಉಪ ವಿಶೇಷಾಧಿಕಾರಿಗಳಾಗಿ ನಿಯೋಜನೆಗೊಂಡವ್ರೆ, ಜೊತೆಗೆ ಅಭಿವೃದ್ಧಿ ಉಪ ಕಾರ್ಯದರ್ಶಿಗಳು ಮೈಸೂರು ಜಿಲ್ಲೆಯ. ಮತ್ತೆ ಇವ್ರು ನಮ್ ಚಂದ್ರಶೇಖರ್ ಸಾಹೇಬ್ರು ಗೊತ್ತೇ ಇರ್ಬೇಕಲ್ಲ, ಡಾಕ್ಟರ್ BS ಚಂದ್ರಶೇಖರ್ ಸಾಹೇಬ್ರು, ಇವರು ರೈತ ದಸರಾದ ಉಪ ಸಮಿತಿ ಕಾರ್ಯಾಧ್ಯಕ್ಷರು. ಈಗ ಮತ್ತೆ ನಮ್ ಮೈಸೂರು ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕರು ಕಣಪ್ಪ, ನೀವು ಕೇಳ್ತಾ ಇರ್ತೀಯಲ್ಲ ಆಗಾಗ ಪೇಪರ್. ಸುಬ್ಬಣ್ಣ ಕೇಳ್ಕೊಬಂದಿರ್ತೀನಿ ಮಾಹಿತಿ. ನಮಸ್ಕಾರ ಸರ್, ಊರಿಗೆ ಬಂದಿರೋದಕ್ಕೆ. ನಮಸ್ಕಾರ ಸರ್. ಇವರು ನಮ್ ಕಮಲಾಕರ್ ಸರ್, ನಿಮ್ಮ ದೊಡ್ಡ ಅಧಿಕಾರಿಗಳು ಬಂದವ್ರೆ ಅಂದ್ಬಿಟ್ಟು ಬಾಯಿನ ತೆಗಿದಂಗೆ ಸುಮ್ಮನೆ ಕೂತ್ಕೊಬಿಟ್ಟವ್ರೆ. ತೆಗ್ದಿದ್ದೀನಿ ಕಣ್ಣ, ಇದ್ಯಾಕೆ ಹಿಂಗಂತ? ಅಲ್ಲ, ಬಾಯಾಗ್ಲು ತೆಗ್ದಿದೆ, ಬಾಯಿ ತೆಗ್ದಿಲ್ವಲ್ಲ. ಬಾಯಿ ತೆಗ್ದಿಲ್ಲ ಬಿಡು. ಯಾಕೆ ಭಯ ಪಡ್ಬೇಡಕ್ಕನಕ, ಅವ್ರು ಬಂದಿರೋದೆ ನಮ್ಗೆ ಎಲ್ಲ ಮಾಹಿತಿ ಕೊಡೋದಕ್ಕೆ. ಸರಿ ಬಿಡು, ನಿನ್ಗೆ ಏನ್ ಬೇಕು? ಈಗ ಮಹಿಳೆಯರಿಗೂ ದಸರಾ ಅಂದ್ಮೇಲೆ ಮಹಿಳೆಯರದೆ ಮುಖ್ಯ. ಹೇಳನ್ಕೋಬಿಡು, ಹೇಳಿದ್ರು ಪಾರ್ಟಿಸಿಪೇಟ್ ಮಾಡ್ತಾವಳ ಈಗ. ಓ, ಮತ್ತೆ ಎಲ್ಲ ಗುಟ್ಟಾಗಿ ಸುಮ್ನೆ ಇರೋದ? ಅಲ್ಲ, ಬಹುಮಾನ ತಗೊಂಡ್ಮೇಲೆ ನಿಂಗೆ ಹೇಳೋಣ ಅಂತ ಸುಮ್ನಿದ್ದೆ. ಆಯ್ತು ಕನಕ, ಈಗ ಸಾಹೇಬ್ರ ಕೇಳ್ಬೇಡ. ಸಾಹೇಬ್ರೆ, ಯಾವಾಗ ಸಾಹೇಬ್ರೆ ಇದು ಉದ್ಘಾಟನೆ ಆಗೋದು? ದಸರಾ ಏನೋ 26 ಶುರುವಾಯ್ತದಂತೆ. ಮೈಸೂರಲ್ಲಿ ನಾವು ರೈತ ದಸರಾ ಕಾರ್ಯಕ್ರಮವನ್ನ ಎರಡು ಭಾಗದಲ್ಲಿ ಮಾಡ್ತೀವಿ. ಮೊದಲನೇದಾಗಿ ಗ್ರಾಮೀಣ ದಸರಾ. ಗ್ರಾಮೀಣ ದಸರಾದಲ್ಲಿ ಗ್ರಾಮೀಣ ಕ್ರೀಡಾಕೂಟ ಅಂತ ಇರ್ತದೆ, ಹಾಗೂ ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಇರ್ತದೆ. ಗ್ರಾಮೀಣ ಕ್ರೀಡಾಕೂಟ 23 ಅಂದರೆ ಸೆಪ್ಟೆಂಬರ್ 23 ಸುಮಾರು 25 ತನಕ ನಡೀತದೆ. 26 29 ತನಕ ಬೇರೆ ಬೇರೆ ತಾಲೂಕುಗಳಲ್ಲಿ ವೇದಿಕೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿರ್ತಾರೆ. ಇದು ಮೊದಲನೇದು ಗ್ರಾಮೀಣ ದಸರಾಕ್ಕೆ ಸಂಬಂಧಪಟ್ಟ ಹಾಗೆ. ನಾವು ರೈತ ದಸರಾ ಕಾರ್ಯಕ್ರಮಗಳಾಗಿ 30 ಮತ್ತು 1-2 ಅಕ್ಟೋಬರಲ್ಲಿ, ಅಂದರೆ 3 ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಅದು 30 ಪ್ರಾರಂಭ ಆಗಿ 2 ಮುಕ್ತಾಯಗೊಳ್ಳುತ್ತೆ. ಈಗ ಉದ್ಘಾಟನೆಗೆ ಏನಾದ್ರು ಓದಿಯಾ ಕಮಲಕ್ಕ ನೀನು? ಏ, ನನ್ನ ಯಾರು ಕರೆದಿದ್ದಾರು? ಬಾ, ಕರಿಬೇಕಾ ಇದಕ್ಕೆ? ನಮ್ದೇ ಅಲ್ವಾ ದಸರಾ ಅಂದ್ಮೇಲೆ. ಸರಿ, ಹಂಗಾರೆ ಎಲ್ಲ ಹೋಗುವ, ನಡಿ. ಸಾಹೇಬ್ರೆ, ಎಲ್ಲಿ ನಡೀತದೆ ಏನು ಅಂತ ನಮ್ಮ ಚಂದ್ರಶೇಖರ್ ಸಾಹೇಬ್ರು, ಎಲ್ಲಿ ನಡೀತದೆ, ಯಾರು ಬರ್ತಾರೆ ಅಂತ ಒಂದು ಸ್ವಲ್ಪ ಹೇಳಿ ಸಾಹೇಬ್ರೆ, ನೋಡೋಣ ನಮಗುವೆ. ಈ ಒಂದು ಗ್ರಾಮೀಣ ದಸರಾ 23-29 ವಿವಿಧ ತಾಲೂಕುಗಳಲ್ಲಿ ಏನು ನಡೆಯುತ್ತೆ, ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ ನಾವು 30 ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಉದ್ಘಾಟನೆ ಮಾಡೋದಕ್ಕೆ ನಾವು ವಿಶೇಷವಾಗಿ ಈ ವರ್ಷ ವಿಜೃಂಭಣೆಯಿಂದ ನಾವು ಈ ರೈತ ದಸರಾವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಯೋಜನೆ ಹಾಕ್ಕೊಂಡಿದ್ದೇವೆ. 30ನೇ ತಾರೀಕು ಈ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಗಳು ಅಂದರೆ ಕೃಷಿ ಮಂತ್ರಿಗಳೇನಿದ್ದಾರೆ ಬಿ ಸಿ ಪಾಟೀಲ್ ಸಾಹೇಬರು ಅವರು ಬಂದು ಈ ಒಂದು ರೈತ ದಸರಾ ಕಾರ್ಯಕ್ರಮದ ಮೆರವಣಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅವರೊಂದಿಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಸಾಹೇಬರು ಇರ್ತಾರೆ, ಅಲ್ಲಿಯ ಸ್ಥಳೀಯ ಶಾಸಕರು ಇರ್ತಾರೆ, ಮತ್ತು ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ರೈತ ಬಾಂಧವರು ಈ ರೈತ ದಸರಾವನ್ನು ನೋಡಲೇಬೇಕು ಅಂತೇಳಿ ಬರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಸೊ ಅಂದು ಬೆಳಿಗ್ಗೆ 9 ಗಂಟೆಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ನಮ್ಮ ಅರಮನೆ ಮುಂಭಾಗದಲ್ಲಿ, ಅಲ್ಲಿಂದ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಕೃಷಿ ಸಚಿವರು ಚಾಲನೆಯನ್ನು ನೀಡಲಿದ್ದಾರೆ. ಆ ಮುಖಾಂತರ ಈ ಒಂದು ರೈತ ದಸರಾ ಕಾರ್ಯಕ್ರಮಕ್ಕೆ ವಿದ್ಯುತ್ವಾಗಿ ಜಿಲ್ಲಾ ಮಟ್ಟದಲ್ಲಿ 30ನೇ ತಾರೀಕು ಚಾಲನೆಯನ್ನು ನೀಡ್ತೀವಿ. ಅವತ್ತು ಏನೇನು ನಾವೆಲ್ಲ ಅಲ್ಲಿ ಬಂದರೆ ನೋಡ್ಬೋದು ಸರ್? ಆ ಒಂದು ದಿವಸ ಅಲ್ಲಿಂದ ಮೆರವಣಿಗೆ ಮೂಲಕ ವಿವಿಧ ಕಲಾ ತಂಡಗಳನ್ನು ಒಳಗೊಂಡಂತೆ ಒಂದು ಈ ವರ್ಷದ ವಿಶೇಷ ಏನಂತಂದರೆ ನಾವು ಕುರಿ ಟಗರುಗಳಿದ್ದ ಒಂದು ಬಂಡಿಯನ್ನು ಎಳಿಸ್ತಕ್ಕಂಥದ್ದು ಒಂದು ವಿಶೇಷತೆ. ಅಂದರೆ ಅಷ್ಟು ದೊಡ್ಡ ಬಂಡಿನ ಅದೇಂಗೆ ಎಳೆಯುತ್ತೆ ಅಂತ ನಮಗೆ ಅದಕ್ಕೆ ಆದಂಥ ಒಂದು ಬಂಡಿಯನ್ನು ಒಂದು ರೂಪಿಸ್ಕೊಂಡಿದ್ದಾರೆ. ಸೊ ಆ ಒಂದು ಬಂಡಿಯನ್ನು ಎಳಿತಕ್ಕಂಥ ಟಗರುಗಳು ಈ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೂಲಕ ಈ ದೇವರಾಜಸ್ ರೋಡಿನ ಮುಖಾಂತರ ಒಂದು ಜೆ ಕೆ ಮೈದಾನಕ್ಕೆ ಬರ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸ್ತವೆ, ವಿವಿಧ ರೈತರು ಭಾಗವಹಿಸ್ತಾರೆ. ವಿಜೃಂಭಣೆಯಾಗಿ ಅಲಂಕೃತ ಎತ್ತಿನ ಗಾಡಿಗಳನ್ನು ಅಲ್ಲಿ ಕರೆತರ್ತಕ್ಕಂಥದ್ದು ಮತ್ತು ಕಲಾ ತಂಡದ ಜೊತೆಗೆ ನಾವು ಎಲ್ಲ ರೀತಿಯ ಒಂದು ವಿಶೇಷ ಮರಗನ್ನು ಕೊಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಮೆರವಣಿಗೆ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಹಿಂಗೆ ನಡೀತದಲ್ಲ ಸಾಹೇಬ್ರೇ, ಈ ತಾಲೂಕು ಮಟ್ಟದಲ್ಲೆಲ್ಲವೂ ಕೂಡ ಇದೇ ಥರ ನಡೆಯುತ್ತಾ ಅವತ್ತೇ ಶುರುವಾಗ್ತವ ಹೇಗೆ ರೈತ ದಸರಾ? ತಾಲೂಕು ಮಟ್ಟದಲ್ಲಿ ಒಂದು ದಿನ ಮಾತ್ರ ವೇದಿಕೆ ಕಾರ್ಯಕ್ರಮ ಇರ್ತದೆ, ಒಂದು 2-3 ದಿನ ಅವರು ತಮ್ಮ ಹಂತದಲ್ಲಿ ಈ ಗ್ರಾಮೀಣ ಕ್ರೀಡೆಗಳನ್ನು ನಡೆಸ್ತಕ್ಕಂಥದ್ದನ್ನೇ ಅವರು ಮಾಡಿಕೊಂಡಿದ್ದಾರೆ. ನಾವು ಜಿಲ್ಲಾ ಮಟ್ಟದಿಂದ ನಮ್ಮ ಜಿಲ್ಲಾ ಸಮಿತಿಯಿಂದ ತೀರ್ಮಾನ ಮಾಡತಕ್ಕಂಥ ಒಂದು 4 ಮಹಿಳೆಯರಿಗೆ 4 ಕ್ರೀಡೆಗಳು ಮತ್ತು ಪುರುಷರಿಗೆ ಒಂದು 4 ಕ್ರೀಡೆಗಳಿಗೆ ನಾವು ಗುರುತು ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ ಪುರುಷರಿಗೋಸ್ಕರ ಕೆಸರುಗದ್ದೆ ಓಟ, ಗೋಣಿ ಚೀಲದ ಒಳಗೆ ಕಾಲಿಟ್ಟು ಓಡುವುದು, ಗೊಬ್ಬರ ಮೂಟೆ ಹೊತ್ತು ಓಡ್ತಕ್ಕಂಥ ಸ್ಪರ್ಧೆ, 3 ಕಾಲಿನ ಓಟದ ಸ್ಪರ್ಧೆಯನ್ನು ನಾವು ಪುರುಷರಿಗೋಸ್ಕರ ಇಟ್ಕೊಂಡಿದ್ದೀವಿ. ಹಾಗೆ ರೈತ ಮಹಿಳೆಯರಿಗೋಸ್ಕರ ನಾವು ಕೆಸರುಗದ್ದೆ ಓಟ, ನೀರಿನ ಬಿಂದಿಗೆ ಹೊತ್ತು ಓಡುವ ಸ್ಪರ್ಧೆ, ಗೋಣಿ ಚೀಲದ ಒಳಗೆ ಕಾಲಿಟ್ಟು ಓಡುವುದು, ಒಂಟಿ ಕಾಲಿನ ಓಟ, ಈ 4 ಸ್ಪರ್ಧೆಗಳು ಏನು ಕ್ರೀಡಾಗಳಿಗೆ ನಾವು ನಮ್ಮಿಲ್ಲಿಂದ ರೆಕಗ್ನೈಸ್ ಮಾಡಿ ಅಂದರೆ ಗುರುತು ಮಾಡಿ ನಾವು ಗ್ರಾಮೀಣ ಕ್ರೀಡೆಯಲ್ಲಿ ಸೇರಿಸ್ಕೋಬೇಕು ಅಂತ ಹೇಳಿದ್ದೀವಿ. ಅದರ ಜೊತೆಗೆ ಅವರು ಬೇರೆ ಬೇರೆ ಕ್ರೀಡೆಗಳನ್ನು ಕೂಡ ಸೇರಿಸ್ಕೋಬಹುದು. ಬಟ್ ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ತಾಲೂಕಿಂದ 1st, 2nd ಈ 4 ಕ್ರೀಡೆಗಳಲ್ಲಿ ಯಾರು ಬಂದಿರ್ತಾರೆ ಅವ್ರನ್ನ ಜಿಲ್ಲಾ ಮಟ್ಟಕ್ಕೆ ಅವರು ಕಳಿಸ್ಕೊಡ್ತಾರೆ. ಆ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟದಲ್ಲಿ ಅವರು ಭಾಗವಹಿಸ್ತಾರೆ. ಅಂದರೆ ಗ್ರಾಮೀಣ ಕ್ರೀಡೆಗಳು ಒಂದು 2 ದಿನ 3 ದಿನ ಅಲ್ಲಿ ನಡೀಬಹುದು, ವೇದಿಕೆ ಕಾರ್ಯಕ್ರಮ ಮಾತ್ರ ಒಂದೇ ದಿನ ಇರ್ತದೆ ತಾಲೂಕು ಮಟ್ಟದಲ್ಲಿ. ಅಂದ್ರೆ ನಾನು ಜಿಲ್ಲಾ ಮಟ್ಟಕ್ಕೆ ಗೆದ್ದು ಹೋಗ್ಬೇಕು ಅಂದ್ರೆ ತಮ್ಮ ಮೊದಲು ತಾಲೂಕು ಮಟ್ಟದಲ್ಲಿ ಗೆಲ್ಬೇಕಂಗಾರ. ಹೌದು, ನೀನೀಗ ಸ್ಕೂಲ್ನಾಗ ಹೋಗಾಗ ಕಬಡ್ಡಿ ಆಡಿದ್ರೆ ಕರ್ಕೊ ಹೋಯ್ತಿರ್ಲಿಲ್ವಾ? ಗೊತ್ತಾಯ್ತು ಗೊತ್ತಾಯ್ತು, ಮಲೆಯ ಮಟ್ಟ ಅನ್ಕೊಂಡು ನನಗೆ ನನಗೆ ಈಗ ಗೊತ್ತಾಯ್ತು ಯಾಕೆ ಇವರು ಮೆಲ್ಲಕ್ ತಪ್ಪಿಸ್ಕೊಂಡ್ರು ಸುಬ್ಬಣ್ಣುವೆ ಚಂದ್ರಣ್ಣುವೆ ಅಂತ. ಇಬ್ರು ಗೋಣಿ ಚೀಲ ಹಿಡ್ಕೊಂಡು ಹೋಯ್ತಾ ಇದ್ರು, ಗೋಣಿ ಚೀಲ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡಕ್ ಹೋಗ್ಬಿಟ್ಟವ್ರ. ಸುಬ್ಬಣ್ಣ ಆಡಲ್ವಂತೆ ನಮ್ ರಾಜಣ್ಣನ ಜೊತೆನೆ ಚಂದ್ರಣ್ಣ. ಚಂದ್ರಣ್ಣ ಇಬ್ರು ಒಂದು ಗೋಣಿ ಚೀಲ ಇಸ್ಕೊಂಡು ಇವನೊಂದು ಗೋಣಿ ಚೀಲ ಇವನೊಂದು ಗೋಣಿ ಚೀಲ. ನೀನು ಗೋಣಿ ಚೀಲ ಹಿಡ್ಕೊಂಡು ಇನ್ನು ಕರ್ಕೊಂಡು ಹೋಯ್ತೀವಿ ಅದೇ ಬೇರೆ ಬೇರೆ ಪಾರ್ಟ್ನರ್ ಹುಡುಕೋಬಿಟ್ಟವ್ರೆ. ಪಾರ್ಟ್ನರ್ ಏನೂ ಇಲ್ಲ ಕಂಬ, ನಿನ್ ಜೊತೆಲ್ಲ ಕರ್ಕೊಂಡು ಹೋಗೋ. ಈಗ ಒಟ್ಟಿನಲ್ಲಿ ಗೆಲ್ತೀವೋ ಸೋಲ್ತೀವೋ ಒಟ್ಟಿನ ನಮಗೋಸ್ಕರ ಮಾಡ್ತಾ ಇರೋದು. ಅದು ಏನಪ್ಪ ನೀರಿನ ಬಿಂದಿಗೆ ಎತ್ಕೊಂಡು ಹೋಗೋದು ಅಂದ್ರೆ ತಲೆ ಮೇಲೆ 3 ಬಿಂದಿಗೆ ಅಂತೆ. ಬಿಂದಿಗೆ ಎಲ್ಲ ಕಣವ ಮಡಕೆ ಮಡಕೆ ರಾಜಣ್ಣ ನೀನ್ ಹೇಳ್ತೀಯ. ಈಗ ಸಿಕ್ಕಿಲ್ಲ ಈ ಕೊಟ್ಟು ಏನ್ ಸರ್ ಮಡಕೆ ಕೊಟ್ಟಿಲ್ಲ ಸರ್ ಈಗ ಅಲ್ಲಿ ಇಲ್ಲ ಅದು ಪ್ಲಾಸ್ಟಿಕ್ ಬಿಂದಿಗೆಗಳನ್ನೇ ನಾವು. ಗೊತ್ತಾಯ್ತು, ಆದ್ರೂ ಅದನ್ನ 3 ಬಿಂದಿಗೆ ಹೊರದ್ ಕಷ್ಟ ಬಿಡು. ಅಲ್ಲ ಏನಾದ್ರು ಒಂದು ಬಿಂದಿಗೆ ಇವತ್ತು ಬರೋದೇ ಕಷ್ಟ ಆಗಲ್ಲ. ಮನೆ ಮುಂದೆ ಒಂದು ಅಡುಗೆ ಮನೆಯನ್ನು ಚೊಂಬಲ್ ನೀರು ತಗೊಂಡ್ಬಂದು ಕೊಡೋದೇ ಕಷ್ಟ. ಎಲ್ಲ ನಲ್ಲಿದ್ ಬರ್ತದೆ ಆ ತಗೊಂಡೋಗಿ ಕೂಡಿ ಅಂತಾರೆ. ಹಂಗಾಗಿರೋಣ ಬಿಂದಿಗೆ ಅಲ್ಲ ಇವ ಗ್ರಾಮೀಣ ನಾವ್ ಹಿಂಗ ಅಂತೀವಿ ಹಳ್ಳಿಲಿ ಇವತ್ತು ಹೊರತಾವ್ರೆ ಕನಕ. ಈಗ ನಾವಿರೋದು ಹಳ್ಳಿಲಿ ಅಲ್ವಾ, ಎಲ್ಲ ಹೊರತಾ ಇದೀವಿ. ಆದ್ರೂ ಹಾ ಮನ್ ಮನೆಗೆ ಇವತ್ತೆಲ್ಲ ಸರ್ಕಾರ ಒಳ್ಳೆ ಯೋಜನೆ ಕೊಟ್ಟೈತೆ, ಮನ್ ಮನೆಗೆಲ್ಲ ನಳದಲ್ಲಿ ನೀರು ಕೊಟ್ಟೈತೆ, ಕುಡಿಯೋ ನೀರು ಕೊಟ್ಟೈತೆ ಅದಲ್ಲ. ಆದ್ರೂ ಇದು ಸ್ಪರ್ಧೆ ಇದು ಏಮಣ್ಣ. ಈಗ ನೋಡು ನಮ್ಮ ಸಾಹೇಬರುಗಳಲ್ಲಿ ಯಾಕೆ ಈ ಸ್ಪರ್ಧೆಗಳನ್ನೆಲ್ಲ ಇಟ್ಟವ್ರು ಅಂದ್ರೆ ನೀವು ನಡೆದು ಬಂದಿರೋ ದಾರಿನ ಮರಿಬೇಡಿ ಅಂತ. ಗೊತ್ತಾಯ್ತಾ? ಹಂಗೋ ಇಲ್ಲ ಮುಂದಕ್ಕೂ ಹಿಂಗ್ ಬರೋಕಾಲ ಬರ್ತದೆ ಅಂತಲೋ. ಈಗ ತಡಿ, ನಮ್ಮ ಸಾಹೇಬರನ್ನು ಸಿ ಕೇಳ್ಬಿಡು, ಈ ತಾಲೂಕು ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ನಡೆದವು ಇವು, ಜಾಗ ಎಲ್ಲೆಲ್ಲಿ ಇದ್ದದ ಅಂತ ಕೇಳ್ಕೊಂಬಿಡು. ನಮ್ಮ ರೈತರು ಬಂದವರೆಲ್ಲ ಇರ್ತಾರಲ್ಲ ಬೇರೆ ಬೇರೆ ಊರಿನಾಗ, ಅವ್ರಿಗೆಲ್ಲ ಗೊತ್ತಾಗ್ಲಿ. ಸಿ ಹೇಳಿ ಸರ್ ಅದನ್ನ. ಈಗ ತಾಲೂಕು ಮಟ್ಟದಲ್ಲಿ ಕ್ರೀಡೆಯು ವಿವಿಧ ದಿನಾಂಕಗಳಲ್ಲಿ ಈಗ ಆಲ್ರೆಡಿ ನಮ್ಮ ಡಿ ಎಸ್ ಸಾಹೇಬರು ಈ ಒಂದು ಸಮಿತಿಯ ಉಪ ವಿಶೇಷ ಅಧಿಕಾರಿಗಳು ಏನು ಹೇಳಿದ್ರು ಅದರ ಪ್ರಕಾರ 23 ಇಲ್ಲಿ ನಡೆಯುತ್ತೆ, 28 ಆ ಒಂದು ನಿಟ್ಟಿನಲ್ಲಿ ನಮ್ಮ HD Kote ತಾಲೂಕಿನಲ್ಲಿ ಈ ಕ್ರೀಡೆಯನ್ನು ಮಾಡ್ತಕ್ಕಂಥ ಜಾಗ ತಾಲೂಕು ಕ್ರೀಡಾಂಗಣ HD Koteಯಲ್ಲಿ ನಡೆಯುತ್ತೆ. ತಾಲೂಕು ಕ್ರೀಡಾಂಗಣ ಸರ್ಗೂರಲ್ಲಿ ನಡೆಯುತ್ತೆ. ಹುಣಸೂರಲ್ಲಿ ಮುನೇಶ್ವರ ಕಾವಲ್ ಆವರಣ ಹುಣಸೂರು, KR ನಗರ ತಾಲೂಕಲ್ಲಿ ಕೃಷ್ಣರಾಜೇಂದ್ರ ತಾಲೂಕು ಕ್ರೀಡಾಂಗಣ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣ KR ನಗರ. ಮೈಸೂರಲ್ಲಿ ವರುಣದಲ್ಲಿ ನಡೆಯುತ್ತೆ, ಅಂದರೆ ಅದು ಹೋಬಳಿ ಕೇಂದ್ರದಲ್ಲಿ. ನಂಜನಗೂಡಲ್ಲಿ ತಾಲೂಕು ಕ್ರೀಡಾಂಗಣ ನಂಜನಗೂಡು ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲಿ ನಡೆಯುತ್ತೆ. ಪಿರಿಯಾಪಟ್ಟಣದಲ್ಲಿ 27 ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನ ಪಿರಿಯಾಪಟ್ಟಣದಲ್ಲಿ ನಡೆಯುತ್ತೆ. TNರಸೀಪುರದಲ್ಲಿ 26 ವಿದ್ಯೋದಯ ಕಾಲೇಜ್ ಆವರಣ TNರಸೀಪುರ. ಈ ಒಂದು ಜಾಗದಲ್ಲಿ ವಿವಿಧ ತಾಲೂಕುಗಳಲ್ಲಿ ವಿವಿಧ ದಿನಾಂಕಗಳಂದು ರೈತರಿಗೆ, ರೈತ ಮಹಿಳೆಯರಿಗೆ ಈ ಒಂದು ಕ್ರೀಡಾ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ನಮ್ಮ ಈ ಗ್ರಾಮೀಣ ಪ್ರದೇಶದಿಂದ ಹೋದವರು ಹುಡುಕಾಡೋದು ಬೇಡ, ಈ ಜಾಗಕ್ಕೆ ಹೋದ್ರೆ ಆಯ್ತು ಅಲ್ಲಿಗೆ. ಅಂದ್ರೆ ಈಗ ರೈತರು ಮಾತ್ರ ಅದ್ರಲ್ಲಿ ಭಾಗವಹಿಸ್ಬೇಕಂತ, ಈಗ ಎಷ್ಟೋ ಜನ ರೈತರಾಗಿರಲ್ಲ ಹಳ್ಳಿಗರಾಗಿರ್ತಾರೆ, ಅವ್ರೇನ್ ಮಾಡ್ಬೇಕು? ಅವರು ಭಾಗವಹಿಸಬಹುದು. ಕೃಷಿ ಕಾರ್ಮಿಕರು ನಮಗೆ ಜಮೀನು ಇಲ್ಲದೆ ಇರ್ತಾರೆ. ಈಗ ಇದಕ್ಕೆ ವಿಶೇಷವಾಗಿ ಏನ್ ಹೇಳ್ಬೇಕಂತಂದ್ರೆ ರೈತರು ಮಕ್ಕಳನ್ನೇ ನಾವು ಒಂದು ಎಂಕರೇಜ್ ಮಾಡಬೇಕು ಅವರಿಗೆ. ಈಗ ಅವ್ರಿಗೆ ಎಂಕರೇಜ್ ಮಾಡಿ ಅವ್ರು ನಡೆದು ಬಂದಂಥ ದಾರಿ ನಾವು ಮಲ್ಕ ಹಾಕ್ಬೇಕು ಅನ್ನೋದಿಟ್ಟಲ್ಲಿ ನಾವು ರೈತರ ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಈಗ ನೀಡ್ತಾ ಇದ್ದೀವಿ ಈ ಒಂದು ಕ್ರೀಡಾಕೂಟದಲ್ಲಿ. ಅದಕ್ಕೆ ಆದಂಥ ಜಮೀನಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ದಾಖಲೆ ತಂದ್ರೂ ಸಾಕವ್ರು. ಸೊ ಈ ಒಂದು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು. ಅಲ್ಕ ಈಗ ಈ ರೈತರಿಗೋಸ್ಕರ ಮಾಡಿರೋದು ಇದು, ರೈತರು ಭಾಗವಹಿಸ್ಬೋದು. ಬೇರೆಯವ್ರಿಗೆ ಹಳ್ಳಿಯಿಂದ ಹೋದವ್ರಿಗೂ ಈ ಮಾಮೂಲಿಯಾಗಿರೋ ಕ್ರೀಡೆನೂ ಇಟ್ಟವ್ರೆ, ತಾಲೂಕು ಕೇಂದ್ರದಲ್ಲೂ ನಡೀತವೆ. ಸರಿ ಸರಿ. ಈಗ ಅದಕ್ಕೆ ಅಂತಾನೆ ದಸರಾ ಕ್ರೀಡಾಕೂಟ ಅಂತಾನೆ ಸಪರೇಟ್ ಆಗಿ ಒಂದು ಕ್ರೀಡೆಯನ್ನ ಮಾಡ್ತಾ ಇದಾರೆ. ಅದ್ ನಾವಿಲ್ಲಿ ಇಟ್ಟಿರುವಂತದ್ದು ಕೇವಲ 4, ಅಲ್ಲಿ ವಿವಿಧ ಕ್ರೀಡೆಗಳನ್ನ ತಾಲೂಕು ಮಟ್ಟದಿಂದ ಆಯ್ಕೆ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡಿ, ವಿಭಾಗ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂತ ಕ್ರೀಡೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ ದಸರಾ ವತಿಯಿಂದ. ಹಾಗಾಗಿ ಇದು ಬರೀ ರೈತರಿಗೆ ಮಾತ್ರ? ಹೌದು. ಹಾಗಾಗಿ ನಾವು ರೈತರ ಮಕ್ಕಳಿಗೆ ಈ ಒಂದು ಕ್ರೀಡೆಯನ್ನ ನಾವು ಆಯೋಜನೆ ಮಾಡಲಾಗಿದೆ. ಸಾಹೇಬ್ರೆ, ನೀವಂದ್ರಿ ತಾಲೂಕು ಮಟ್ಟದಿಂದ ಬಂದವ್ರಿಗೆ ಅವತ್ತು ಜಿಲ್ಲಾ ಮಟ್ಟದಲ್ಲಿ ಆಡಿಸ್ತೀವಿ ಅಂತ, ಅಂದ್ರೆ ಅವತ್ತು ಜಿಲ್ಲಾ ಮಟ್ಟದಲ್ಲಿ ಅದೇ ಕೊನೆ ಮ್ಯಾಚ್ ನ ಆಡಿಸ್ಬಿಟ್ಟು ಅಲ್ಲೇ ಬಹುಮಾನ ಕೊಟ್ಬಿಡ್ತೀರಾ? ಹೌದು. ಏನು ಪ್ರತಿ ತಾಲೂಕಲ್ಲಿ ನಾವು ಏನು ಒಂದು 4 ಕ್ರೀಡೆಗಳನ್ನ ಹೆಸರಿಸಿದ್ದೀವಿ. ಆ ಕ್ರೀಡೆಗಳಲ್ಲಿ ಆಯ್ಕೆಯಾದಂಥ 1st ಮತ್ತು 2nd ಪ್ರೈಸ್ ಬಂದಿರತಕ್ಕಂಥ ಸ್ಪರ್ಧಿಗಳನ್ನ ಜಿಲ್ಲಾ ಮಟ್ಟಕ್ಕೆ ಅವರು ಕಳಿಸ್ಕೊಡ್ತಾರೆ. ಇದು ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಗ್ರಾಮೀಣ ಕ್ರೀಡೆಗಳು 1 ಅಂದರೆ ನಾವು 2 ನಮ್ಮ ರೈತ ದಸರಾ ಕಾರ್ಯಕ್ರಮದ 2 ಅಂದರೆ October 1 ಈ ಕಾರ್ಯಕ್ರಮವನ್ನು ನಾವು DC ಕಚೇರಿ ಎದುರುಗಡೆ ಇರತಕ್ಕಂಥ ಓವಲ್ ಗ್ರೌಂಡ್ನಲ್ಲಿ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅವತ್ತು ನಮ್ಮ ಕ್ರೀಡಾ ಸಚಿವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಅಲ್ಲಿ 2 ಸ್ಥಳವನ್ನು ನಾವು ನಿಗದಿಪಡಿಸಿದ್ದೀವಿ. ಈ ಕೆಸರುಗದ್ದೆ ಓಟನ ನಾವು ವರುಣದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಅದನ್ನು ಗದ್ದೆಯೆಲ್ಲ ರೆಡಿ ಮಾಡಬೇಕಾಗತ್ತೆ ಕೆಸರಿನಲ್ಲಿ ಓಡಿಸ್ಲಿಕ್ಕೆ. ಅದಕ್ಕೆ ಕೆಸರುಗದ್ದೆ ಓಟವನ್ನು ನಾವು ವರುಣ ಗ್ರಾಮದಲ್ಲಿ ಮಾಡಿದ್ದೀವಿ. ಅಲ್ಲಿ ಸುಮಾರು ಒಂದು 8:30 to 9:30 ಒಳಗಡೆ ಅದೊಂದು ಕ್ರೀಡಾ ಅದನ್ನು ಕೆಸರುಗದ್ದೆ ಓಟವನ್ನು ಮುಗಿಸಿ ನಂತರ ಓವಲ್ ಗ್ರೌಂಡ್ಸ್ಗೆ ಬರ್ತೀವಿ. ಓವಲ್ ಗ್ರೌಂಡ್ಸಲ್ಲಿ ಬಂದು ಅಲ್ಲಿ ಉಳಿದ ಕ್ರೀಡೆಗಳನ್ನೀಗ ನಾವು ಆಡಿಸ್ತೀವಿ ಅದನ್ನೆಲ್ಲ. ಸೊ ಅದರಲ್ಲಿ ಯಾರು ಟಾಪ್ ಪ್ರತಿಯೊಂದು ಆಟದಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ 1st, 2 ಬರ್ತಾರೆ ಅವ್ರಿಗೆ ನಾವಿಲ್ಲಿ ಪ್ರೈಸಸ್ನೀಗ ನಾವು ಕೊಡ್ತೀವಿ. ಅವತ್ತೇ ನಾವು ಅವ್ರಿಗೆ 1 ಏನೇನು ಕ್ರೀಡೆ ನಡೀತದೆ ಅಲ್ಲೇ ಅವತ್ತು ನಾವು ಅವ್ರಿಗೆ ಒಂದು ಪ್ರೈಸನ್ನು ಕೊಟ್ಟು ನಾವು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈಗ ನಾನು ವರ್ಣದಲ್ಲಿ ಕೆಸರು ಗದ್ದೆಯಲ್ಲಿ ನಾನು ಭಾಗವಹಿಸ್ತೀನಿ ಆಟದಲ್ಲಿ, ಮತ್ತೆ ಅದಾದ್ಮೇಲೆ ನಾನು ಇಲ್ಲಿಗೆ ಬರಬೇಕು ಅಂದ್ರೆ ನಮ್ದೇ ಏನಾದ್ರು ವಾಹನ ಇಲ್ಲ? ನಾವು ಬರೀ ವರುಣದಿಂದ ಮಾತ್ರ ಅಲ್ಲ, ಪ್ರತಿ ತಾಲೂಕಿಂದನೂ ಕೂಡ ಯಾರ್ಯಾರು 1st, 2 ಬಂದಿರೋರು ಆಯ್ಕೆ ಆಗಿರ್ತಾರೆ ಅವರೆಲ್ಲರನ್ನೂ ಕೂಡ ನಾವು ಒಂದು ತಾಲೂಕು ಒಂದು ಸಮಿತಿ ಮಾಡಿದೀವಲ್ಲ, ತಾಲೂಕು ಸಮಿತಿ ಮುಖಾಂತರ ವೆಹಿಕಲ್ಗಳಲ್ಲಿ ಕರ್ಕೊಂಡ್ಬರ್ತಾರೆ. ಒಂದು ನಮ್ಮ ಸರ್ಕಾರಿ ವಾಹನನೋ ಅಥವಾ ಯಾವುದು ಪ್ರೈವೇಟ್ ವಾಹನನೋ ಮಾಡ್ಕೊಂಡಿದ್ದೇನೆ. ಅವರು ಎಲ್ಲಿ ಈ ಸ್ಪೋರ್ಟ್ಸ್ ನಡೆಯುತ್ತೆ ಅಲ್ಲಿಗೆ ಅವರೇ ಕರ್ಕೊಂಬರ್ತಾರೆ ತಾಲೂಕು ಮಟ್ಟದಿಂದ. ಬೆಳಿಗ್ಗೆ ಏನು ನಮ್ಮ ಕೆಸರು ಗದ್ದೆನಲ್ಲಿ ಓಟದಲ್ಲಿ ಭಾಗವಹಿಸೋರೆಲ್ಲರೂ ಕೂಡ ವರುಣ ಏನು ಗದ್ದೆ ನಮ್ಮ ಚಂದ್ರಶೇಖರ್ ಅವರು ರೆಡಿ ಮಾಡಿಸಿದ್ದಾರೆ, ಅಲ್ಲಿಗೆ ಕರ್ಕೊಂಬರ್ತಾರೆ. ಅದು ಮುಗಿದ ನಂತರ ನಾವು ಓವರ್ ಗ್ರೌಂಡ್ಸ್ಗೆ ಬರ್ತೀವಿ. ಅವರು ಎಲ್ಲ ಅವರ ಕರ್ಕೊಂಬರೋದು ಮತ್ತು ಅವ್ರನ್ನೇ ಅವರ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ಮತ್ತು ಅವ್ರನ್ನ ವಾಪಸ್ ಕರ್ಕೊಂಡೋಗಿ ಸುರಕ್ಷಿತವಾಗಿ ಅವ್ರನ್ನ ವಾಪಸ್ ಸೇರಿಸೋ ತನಕ ಕೂಡ ನಾವು ಜವಾಬ್ದಾರಿಯನ್ನು ತೊಗೊಂಡಿದ್ವಿ. ಅದಕ್ಕೋಸ್ಕರ ಕೆಲವರು ನೋಡಲ್ ಅಧಿಕಾರಿಗಳನ್ನು ಕೂಡ ನಾವು ನೇಮಕ ಮಾಡಿ ಅವ್ರ ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ನಾವು ಕ್ರಮ ತಗೊಂಡಿದ್ವಿ. ನೋಡ್ತೇನಪ್ಪ ಕಮಲಕ್ಕ, ಹೆಂಗ್ ಗೊತ್ತಾ ನೀನು ಸರಿ ಯಾವ್ದಾರು ಟೂರ್ಗೆ ಹೋಗಿದ್ದಲ್ಲ, ಏನೋ ಮನೆ ಬಾಗಿಲಲ್ಲಿ ಹತ್ತಿಸ್ಕೊಂಡು ಹೋದ್ರು ಕಾರಣ ಬಸ್ಸ ತಿರ್ಗಾವ ಎಲ್ಲಾನು ತೋರಿಸ್ಕೊಂಡು ಮನೆ ಬಾಗಿಲ್ ಕರ್ಕ ಬಂದ್ಬಿಟ್ರು ಅಂತ ಹಂಗ್ ಮಾಡವ್ರು ನೋಡು. ಇನ್ನೇನಿದ್ರು ತಾಲೂಕು ಮಟ್ಟದಲ್ಲಿ ಗೆಲ್ಲದ್ ನೋಡ್ಬೇಕು, ಈಗ ಮೊದ್ಲು ಭಾಗವಹಿಸೋದ್ ನೋಡು ಆಮೇಲೆ ಗೆಲ್ಲೋದು. ಭಾಗವಹಿಸಕ್ ತಯಾರಿ ನಡೆಸ್ತಾ ಇದೀವಿ. ಜೊತೆಗೆ ಇನ್ನೊಂದ ತಡೆಯುವ ಈ ನಮ್ಮ ಸುಬ್ಬಣ್ಣ ಒಂದು ಇದ್ಕೊಟ್ಟಿದ್ದ ಚೀಟಿಯ ದಸರಾದ ಅದರಲ್ಲಿ ಇಂಚೋರಿ ಒಂದಿತ್ತು ನೋಡು, ಮುದ್ದು ಪ್ರಾಣಿಗಳ ಪ್ರದರ್ಶನ ಅಂತದೆ. ಇದು ರೈತರ ದಸರಾ ಕ್ರೀಡಾಕೂಟದಲ್ಲಿ ಅದೇ ಸಾಹೇಬರನ್ನು ಸಿಕ್ಕಿ ಕರ್ಕೊಂಡು ಹೋಗ್ಬಿಟ್ಟಿ ಕಣ್ಣಪ್ಪ. ಅದ್ಯಾಕಪ್ಪ ಅಯ್ಯಯ್ಯ ನಿನ್ ನಾಯಿ ಮರಿಯ ನೋಡ್ತಾರೆ ಎಲ್ಲ ಓಡಾಯ್ತಾರ. ಅದ್ಯಾಕೆ ಹೋಗ್ಲಿ ಕೂಡ ಅದುವೆ ಅದು ನಾಯಿ ಮರಿನೇ ತಾನೆ ಅಲ್ಲ, ಅದಕ್ಕೆ ಯಾವ ತರ ಇರ್ಬೇಕು ಏನ್ ಮಾಡಿರೋ ಇದು. ಸರಿ, ವಿಶೇಷವಾಗಿ ನಾವು ಇದ್ರಲ್ಲಿ ಸೇರಿಸಿದೀವಿ ಸಾಮಾನ್ಯ ಹಿಂದೆ ಎಲ್ಲ ರೈತ ದಸರಾ ಕಾರ್ಯಕ್ರಮಗಳಲ್ಲಿ ನಾವು ಈ ಮುದ್ದು ಪ್ರಾಣಿಗಳ ಪ್ರದರ್ಶನವನ್ನ ನಾವು ಮೊದಲು ಮಾಡ್ತಿರ್ಲಿಲ್ಲ. ಇದು ಮೊಟ್ಟ ಬಂದಲ್ಲಿ ಇದು ಸ್ವಲ್ಪ ಆಕರ್ಷಣೀಯವಾದಂತ ಒಂದು ಕಾರ್ಯಕ್ರಮ ಇದು. ಸೊ ಅದಕ್ಕೋಸ್ಕರ ಇದನ್ನು ಈ ಸರ್ ವಿಶೇಷವಾಗಿ ಇದನ್ನು ಸೇರಿಸ್ಕೊಂಡಿದ್ದೀವಿ. ಇದು 2ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊತಾ ಇದ್ದೀವಿ. ಅದು ನಮ್ಮ ಮೈಸೂರು ಯೂನಿವರ್ಸಿಟಿ ಏನು ಹಕ್ಕಿ ಗ್ರೌಂಡ್ ಇದೆಯಲ್ಲ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಪ್ಲಾನ್ ಇರತಕ್ಕಂಥದ್ದು ಒಂದು 20 ತಳಿಗಳು ಈ ನಾಯಿಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು ಜಾಸ್ತಿ ತಳಿಗಳಿದ್ದೀವಿ. ಅದರಲ್ಲಿ ಒಂದು ನಾವು ಒಂದು 20 ತಳಿಗಳನ್ನ ನಾವು ವಿಂಗಡಣೆ ಮಾಡಿಕೊಂಡು ಆ ತಳಿಗಳ ಒಂದು ಕಾಂಪಿಟೇಷನ್ಗೆ ಒಂದು ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ನಾವು 2 ಕ್ಯಾಟಗರಿಯನ್ನು ಮಾಡಿದ್ದೀವಿ. 6 ತಿಂಗಳ ಒಳಗಡೆ ಇರತಕ್ಕಂಥ ಮರಿಗಳು ಪಪ್ಪೀಸ್ ಅಂತ ಕರಿತೀವಿ ಅದಕ್ಕೆ ಒಂದು ವಿಭಾಗ. 6 ತಿಂಗಳ ಮೇಲೆ ಇರತಕ್ಕಂಥವನ್ನ ಅಡಲ್ಟ್ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನೀಗ ಅಡಲ್ಟ್ಸ್ ಅಂತ ಅಂದು ವಯಸ್ಕರ ವಯೋಮಯ ಪ್ರತಿ ಒಂದು ಬ್ರೀಡ್ ವೈಸ್ ಏನು 20 ಬ್ರೀಡ್ ಮಾಡ್ತೀವಿ ಅದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಪಪ್ಪಿಗೆ ಮತ್ತು ಅಡಲ್ಟ್ಗೆ ಅವೆರಡಕ್ಕೂ ಸೇರಿಸ್ಬಿಟ್ಟಿದ್ದೇನೆ. 2 ಪ್ರೈಸಸ್ಗಳನ್ನ ಇಟ್ಟಿದ್ದೀವಿ ನಮ್ಮ ಅಡಲ್ಟಲ್ಲಿ ಫಸ್ಟ್ ಸೆಕೆಂಡು, ಮರಿಗಳಲ್ಲೂ ಕೂಡ ಫಸ್ಟ್ ಸೆಕೆಂಡ್ ಈ ಥರ ಸುಮಾರು ಒಂದು 80 ಪ್ರೈಸಸ್ ಬರ್ತವೆ. ಅವನ್ನ ಆ ದಿನ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ವಿಶೇಷವಾದಂಥ ಈ ಪಕ್ಷಿಗಳನ್ನು ಅದನ್ನು ಕೂಡ ಪ್ರದರ್ಶನ ಮಾಡಿಸ್ತಾ ಇದ್ದೀವಿ ಮತ್ತು ಮೀನು ತಳಿಗಳನ್ನು ಕೂಡ ನಾವೊಂದು ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಬಟ್ ಅದಕ್ಕೇನು ಕಾಂಪಿಟೇಷನ್ಸ್ ಇರಲ್ಲ, ಅಲ್ಲಿ ಬಂದವರಿಗೆ ಅದನ್ನೀಗ ನಾವು ಅವ್ರಿಗೊಂದು ಸರ್ಟಿಫಿಕೇಟು ಮತ್ತು ಗೌರವ ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದನ್ನು ಪ್ರದರ್ಶನಕ್ಕೆ ಇಟ್ಟವ್ರಿಗೆ. ಹೀಗೆ ಶ್ವಾನ ಪ್ರದರ್ಶನದ ಜೊತೆಗೆ ನಮ್ಮ ಈ ಪಕ್ಷಿಗಳು ಮತ್ತು ಮೀನುಗಳನ್ನು ಕೂಡ ನಾವು ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಇದು ಅವತ್ತು ಬೆಳಿಗ್ಗೆ ಸುಮಾರು 9:30-10 ಗಂಟೆಗೆ ಶುರುವಾಗುತ್ತೆ. ಎರಡನೇ ತಾರೀಕು ಭಾನುವಾರ ಇದು ನಮ್ಮ ಮೈಸೂರು ಹಾಕಿ ಗ್ರೌಂಡಲ್ಲಿ ಶುರುವಾಗುತ್ತೆ. ಇದು ವಿಶ್ವವಿದ್ಯಾನಿಲಯದ ಹಾಕಿ ಗ್ರೌಂಡಲ್ಲಿ ಅದು ಸಂಜೆ 1:45-5 ಗಂಟೆ ತನಕ ಕೂಡ ನಡೆಯುತ್ತೆ. ಅದನ್ನೀಗ ಇದಕ್ಕೆ ನೋಂದಾಯಿಸ್ಕೋಬೇಕು ಅಂತಂದರೆ ನಾವು ಈ ಪಶು ಚಿಕಿತ್ಸಾಲಯಗಳು ನಮ್ಮ ಮೈಸೂರಲ್ಲಿ ಸುಮಾರು ಪಶು ಚಿಕಿತ್ಸಾಲಯಗಳಿದಾವಲ್ಲ, ಎಲ್ಲ ಪಶು ಚಿಕಿತ್ಸಾಲಯದಲ್ಲೂ ಕೂಡ ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ಈಗ ನಾವು ಕೊಟ್ಟಿದ್ದೀವಿ. ಅದನ್ನು 1ನೇ ತಾರೀಕು ತನಕ ಕೂಡ ಅವರು ರಿಜಿಸ್ಟರ್ ಮಾಡ್ಕೋಬಹುದು. ಅಂದ್ರೆ ಈ ಕಾರ್ಯಕ್ರಮ ಶುರು ಆಗಿದ್ದು ಹಿಂದಿನವರೆಗೂ ಕೂಡ ಅವರು ಒಂದು ರಿಜಿಸ್ಟ್ರೇಷನ್ ಈಗ ಮಾಡ್ಕೋಬಹುದು. ಒಂದು ರಿಜಿಸ್ಟ್ರೇಷನ್ ಶುಲ್ಕ ಒಂದು 100 ರೂಪಾಯಿ ಇರ್ತದೆ. ಅದಕ್ಕೆ ಒಂದು ರಿಸಿಪ್ಟ್ ಅನ್ನ ಕೊಡ್ತೀವಿ ಮತ್ತು ಯಾವ್ಯಾವ ತಳಿ ಅವೆಲ್ಲವನ್ನು ಕೂಡ ಡೀಟೇಲ್ಸ್ ಈಗ ಅದನ್ನ ನಾವು ಮೆನ್ಷನ್ ಮಾಡಿರ್ತೀವಿ ರಿಜಿಸ್ಟ್ರೇಷನ್ ಫಾರ್ಮ್ ಅಲ್ಲಿ. ಅದನ್ನೀಗ ಮಾಡಿಕೊಂಡ್ರೆ 2ನೇ ತಾರೀಕು ನೇರವಾಗಿ ಅವರು ಆ ಗ್ರೌಂಡ್ಗೆ ಬಂದರೆ ಸಾಕು. ಅಲ್ಲಿ ನಮ್ಮ ಬೇರೆ ಬೇರೆ ಬೆಂಗಳೂರಿಂದ ಎಲ್ಲ ನಾವು ಜಡ್ಜಸ್ಗಳನ್ನ ಕರೆಸಿರ್ತೀವಿ ಅದನ್ನೀಗ ಪ್ರದರ್ಶನವನ್ನ ಜಡ್ಜ್ ಮಾಡಲಿಕ್ಕೆ ಅವ್ರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ನಡೀತದೆ. ಸಾಹೇಬ್ರೇ, ನಾನು ನಮ್ಮ ರಾಜಣ್ಣ ನಾಯಿನ ಯಾಕೆ ಬೇಡ ಅಂದೆ ಗೊತ್ತಾ? ಅದು ಹೋಗೋರ್ ದಾರಿಲ್ ಹೋಗೋರ್ನೆಲ್ಲ ಕಂಡು ಬಗ್ಲತ್ತಿಲ್ಲಸಿಕೆ ಅಭಿಯಾನ ಯಾವ ಕಂಡೀಷನ್ ಅದ್ ಕರ್ಕೊಬರ್ಬೇಕಾದ್ರೆ ನನ್ ಬಗ್ಗೆ ಮಾತಾಡೇ ನೀನು. ಈಗ ಸಾಹೇಬ್ರು ಹೇಳಿದ್ರು 20 ತಳಿಗಳನ್ನ ಆಯ್ಕೆ ಮಾಡಿದಾರಂತವ್ರು, ಅದ್ರಲ್ಲಿ ನಮ್ದು ಒಂದ್ ತಳಿ ಆಗ್ಲಾರ್ದ? ಅಲ್ಲ, ಇವತ್ತಿಂದ ನೀನ್ ಮೈ ತೊಳೆಯಕ್ ಶುರು ಮಾಡೋ ಮೊದ್ಲು ಅದಕ್ಕೆ ಇನ್ನೊಂದ್ ಕೇಳಿಸ್ಕೊಂಡ್ಯಾ? 80 ಪ್ರೈಸ್ ಇಟ್ಟವ್ರೆ, ಒಂದಾರ ಸಿಕ್ಕಿಲ್ವ ನನ್ನ ನಾಯಿಗೆ? ಅಲ್ಲ ಇರ್ಲಿ, ಏನ ನಮ್ಮೂರ್ಗ ಒಂದ್ ಪ್ರೈಸ್ ಜನಗಳ್ ನಾ ಮುಗ್ಗಲಿಲ್ಲ ಅವ್ರ ನಾಯಾರು ಮಾತು ನೋಡ್ಕ ನನ್ನ ನಾಯಿನ ಹೊಡ್ಕ ಬರ್ತದೆ ಪ್ರೈಸ್ ಇರ್ಲಿ ಬಂದ್ರೆ ಅದಕ್ಕೆ ಒಂದ್ ಸನ್ಮಾನ ಮಾಡುವ ಮತ್ತೆ ನೋಡ್ಬೇಕಾದ್ರೆ ನಿನ್ ಕೈಲ ಮಾಡಿಸ್ತೀನಿ ಅದಕ್ಕೆ. ಆಗ್ಲಿ ಬಿಡೋತ್ತಾಗೆ, ಒಟ್ಟು 160 ಪ್ರೈಸಸ್ ನಾವ್ ಇಟ್ಟಿರ್ತಕ್ಕಂಥದ್ದು ನೋಡಿದ್ಯಾ? ಡಬಲ್ ಆಯ್ತು. ಅದರಲ್ಲಿ ಅಡಲ್ಟ್ ಅಲ್ಲಿ ಏನಿದೆ ಅದು ಮೇಲ್ ಫೀಮೇಲ್ ಅಂತ 20 20 40 ಇದರಲ್ಲಿ ಅದು ನಮ್ಮ ಮರಿಗಳಲ್ಲೂ ಮೇಲ್ ಫೀಮೇಲ್ ಅಂತ, ಅದು ಇಪ್ಪತ್ತು ಇಪ್ಪತ್ತು ನಲವತ್ತು ಎಂಬತ್ತು, ಅದರಲ್ಲಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಎಂಬತ್ತು ಎಂಬತ್ತು ನೂರ ಪ್ರೈಸ್ ನಿಜ ನಾವು ಓದ್ ಕೊಡ್ತೀವಿ. ಅದಲ್ಲದೇನೆ ಒಂದು ಮೂರು ಚಾಂಪಿಯನ್ ಇದನ್ನ ಮಾಡ್ತಾ ಇದೀವಿ, ಇಷ್ಟು ಇದರಲ್ಲಿ ಈ ಅಡಲ್ಟ್ ಅಲ್ಲಿ ಯಾವ ಬೆಸ್ಟ್ ಪರ್ಫಾರ್ಮೆನ್ಸ್ ಇರಲ್ಲ ಅದನ್ನ ಬಂಪರ್ ಪ್ರೈಸ್ ಇದ್ದಂಗೆ, ಅದನ್ನ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಚಾಂಪಿಯನ್ಸ್ ಆಗಿ ಅದನ್ನೀಗ ನಾವು ಇದ್ದೀವಿ. ಮತ್ತೆ ಅವತ್ತು ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಗೋಸ್ಕರ ನಾವು ಈಗಾಗಲೇ ಈ ಚಾರ್ಲಿ ಸಿನಿಮಾ ಬಂದ್ಬಿಟ್ಟಿದ್ದೇನೆ, ಎಲ್ಲ ಕಡೆ ಫೇಮಸ್ ಆಗಿದೆ. ಚಾರ್ಲಿ ಸಿನಿಮಾ ಬಂದ್ಮೇಲೆ ಸುಮಾರು ಜನ ನಾಯಿ ಸಾಕದೇ ಇರೋರೆಲ್ಲ ಸಾಕೋಕ್ ಶುರು ಮಾಡಿದಾರಲ್ಲ, ನಾನು ಕೂಡ ಒಬ್ಬ. ಓಕೆ, ಅದಕ್ಕೋಸ್ಕರ ಅವತ್ತಿನ ಉದ್ಘಾಟನೆಗೆ ಚಾರ್ಲಿ ಏನು ನಾಯಿ ಇತ್ತಲ್ಲ ಅದನ್ನು ಕೂಡ ಕರೆಸ್ತಾ ಇದೀವಿ, ಅದರಿಂದಾನೇ ಉದ್ಘಾಟನೆ. ಮತ್ತು ಇನ್ನು ಪ್ರದರ್ಶನ ಮಾತ್ರ ಅಲ್ಲ, ನೋಡಕ್ಕಾರು ಬಾ ನೀನು. ಈಗ ಸಿನಿಮಾದಲ್ಲಿ ಆ ನಾಯಿನೇ ಹೀರೋ, ನಾವು ಅದು ಹೋಗಿ ನೋಡಿದ್ರೆ ಒಬ್ಬ ಸಿನಿಮಾ ಹೀರೋ ನೋಡ್ದಂಗೆ, ಅದಕ್ಕೋಸ್ಕರ ನಾವು ಹೋಗೋಣ. ಅದಕ್ಕೆ ನಿಮ್ಗೆ ಅವಕಾಶ ಕಲ್ಪಿಸ್ತಾರೆ, ನನ್ನ ನಾಯಿ ತಿಳ್ಕೊ, ಯಾವ್ಯಾವ ತಳಿಯಾವೆ ಅಂತಾರು ನೋಡಕ್ ಹೋಗೋಣ. ಸಾಹೇಬ್ರೆ, ನಮ್ಗೀಗ ನಾಯಿಗಳಿಗೆ ಮುದ್ದು ನಾಯಿಗಳಿಗೆ ಪ್ರದರ್ಶನ, ಹಂಗೆ ನಾವು ಇದನ್ನ ಸಾಕಿರೋ ಹಸುಗಳಿಗೆ ದನಗಳಿಗೆ ಈ ರೈತರು ಅಂದಮೇಲೆ ಇದ್ದೇ ಇರ್ತದೆ, ಅವುಗಳಿಗೆಲ್ಲ ಏನು ಸ್ಪರ್ಧೆ ಏನಾದ್ರು ಮಡಗಿದ್ದೀರಾ? ನಮ್ಮದು ಒಂದು ಕರೆಯ ಹೊಸ ಅದೇ ನೋಡವ, ಏನಾದ್ರು ಪ್ರೈಸ್ ಗೀಸ್ ಬಂದರೆ ಅಂತ. ಈಗ ಪ್ರತಿ ವರ್ಷ ರೈತ ದಸರಾದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಹಾಲು ಕರೆಯುವ ಸ್ಪರ್ಧೆಯನ್ನು ಕೂಡ ಒಂದು ನಾವು ಆಯೋಜನೆ ಮಾಡಲಾಗಿದೆ. ಈ ಹಾಲು ಕರೆಯುವ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ರಾಜ್ಯದ ವಿವಿಧ ಕಡೆಯಿಂದ ಹಾಲು ಕರೆಯುವ ಸ್ಪರ್ಧೆಗೆ ಹಸುಗಳು, ಹಾಲು ಕರೀತಕ್ಕಂಥ ಹಸುಗಳು ಭಾಗವಹಿಸ್ತವವು. ಅವು 29ನೇ ತಾರೀಕಿಗೆ ಬಂದು ಅವರು ರಿಜಿಸ್ಟರ್ ಮಾಡಿಕೊಂಡು ಆನಂತರ 30ನೇ ತಾರೀಕು ಹಾಲನ್ನು ಕರೆದು 1ನೇ ತಾರೀಕು ಆ ಒಂದು ಹಾಲು ಕರೆಯುವ ಸ್ಪರ್ಧೆಯನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ನಾವು ಆಯೋಜನೆ ಮಾಡಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಪಶುಸಂಗೋಪನಾ ಇಲಾಖೆಯ ಮಂತ್ರಿಗಳಾದಂಥ ಪ್ರಭು ಬಿ ಚವಾಣ್ ಸಾಹೇಬರು ಕೂಡ ಬರ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅವ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಕ್ಕೆ ನಾವು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಇದರಲ್ಲಿ ಅತಿ ಹೆಚ್ಚು ಯಾವುದು ಹಾಲು ಕರೆಯುತ್ತೆ ಅದನ್ನು ನೋಡಿ ಅದಕ್ಕೂ ಕೂಡ ಬಹುಮಾನವನ್ನು ಕೊಡ್ತಕ್ಕಂಥದ್ದಕ್ಕೆ ನಾವು ಈಗ ಆಯೋಜನೆ ಮಾಡಿಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲೆಯ ಪಶುಪಾಲಕರ ಸಂಘದವರು ಕೂಡ ಇದಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಅವರು ಕೂಡ ಚಾಂಪಿಯನ್ಸ್ ಇರತಕ್ಕಂಥ ಹಸುಗಳಿಗೆ, ಹೆಚ್ಚಿನ ಹಾಲು ಕರೆದಂಥ ಹಸುಗಳಿಗೆ ಅವರು ಕೂಡ ಒಂದು ಟ್ರೋಫಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಮುಂದೆ ಬಂದಿದ್ದಾರೆ. ಏನು ನಮ್ಮ ಈ ರಾಜ್ಯ ಮಟ್ಟದ ಒಂದು ಹಾಲು ಕರೆಯುವ ಸ್ಪರ್ಧೆ ಇದೆಯಲ್ಲ, ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಗೆ ರಾಜ್ಯದ ಎಲ್ಲ ಕಡೆಯಿಂದನೂ ಕೂಡ ಹಸುಗಳು ಬರಲಿಕ್ಕೆ ಪ್ರಚಾರವನ್ನು ಕೈಗೊಂಡಿದ್ದೀವಿ. ಅದರಲ್ಲಿ ಬಂದಂಥ ಅವರು ಹೇಳಿದಾಗೆ, ನಮ್ಮ ಚಂದ್ರಶೇಖರ್ ಅವರು ಹೇಳಿದಾಗೆ 1ನೇ ತಾರೀಕು ಅಂದರೆ ಅದು 29ಕ್ಕೆ ಬಂದರೂ ಕೂಡ ಅವರು ಒಂದು ದಿನ ರೆಸ್ಟ್ ಬೇಕು, 30 ರೆಸ್ಟ್ ತಗೋತದೆ, 30 ಸಂಜೆ ಅಲ್ಲಿ ಕೆಚ್ಚಲಿರ್ತಕ್ಕಂಥ ಎಲ್ಲ ಹಾಲನ್ನು ತೆಗೆದು 1ನೇ ತಾರೀಕು ಬೆಳಿಗ್ಗೆ ಮತ್ತು 1ನೇ ತಾರೀಕು ಸಂಜೆ ಏನು ಹಾಲನ್ನು ಕೊಡ್ತದಲ್ಲ ಆ ಹಾಲು ಕೊಡ್ತಕ್ಕಂಥದ್ದನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಯಾವುದು ಜಾಸ್ತಿ ಕೊಡುತ್ತದೆ ಅಂತೇಳಿ ಅದನ್ನೀಗ ತೀರ್ಮಾನ ತೊಗೊಂಡು ಫಸ್ಟ್ ಸೆಕೆಂಡ್ ಸೇರ್ಕೋಬಾರದು. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಹಿಂದಿನದೆಲ್ಲ ಸ್ಟ್ರಿಪ್ಪಿಂಗ್ ಅಂತ ಕರೀತಾರೆ ಅದನ್ನೀಗ. ಹಿಂದಿನ ದಿನದೆಲ್ಲ ಸ್ಟ್ರಿಪ್ಪಿಂಗ್ ಮಾಡಿ ನೆಕ್ಸ್ಟ್ ಮಾರ್ನಿಂಗಿಂದ ಏನಿದೆ ಮತ್ತು ಈವ್ನಿಂಗ್ ಏನಿದೆ ಅವೆರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಒಂದು ದಿನಕ್ಕೆ ಯಾವ ಹಸು ಹೆಚ್ಚು ಹಾಲನ್ನು ಕೊಡ್ತದೆ ಅದನ್ನೀಗ ನಾವು ಜಡ್ಜ್ ಮಾಡಿ ಬೆಸ್ಟ್ ಬಂದಿರತಕ್ಕಂಥ ಫಸ್ಟ್ ಪ್ರೈಸ್ ಆಗಿ 50,000, ಸೆಕೆಂಡ್ ಪ್ರೈಸ್ 40,000, ಥರ್ಡ್ ಪ್ರೈಸ್ 30,000 ಮತ್ತು ಫೋರ್ತ್ ಪ್ರೈಸ್ 20,000 ಈ ಥರ ಕೊಡಲಿಕ್ಕೆ ನಾವೊಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಫಸ್ಟ್ ಪ್ರೈಸ್ನಿಗೆ ನಮ್ಮ ಈ ಗೋಪಾಲಕರ ಸಂಘದವ್ರು ಏನಿದ್ದಾರೆ ಅವರೇ ಇದನ್ನು ಸ್ಪಾನ್ಸರ್ ಮಾಡ್ತಿದ್ದಾರೆ, ಟ್ರೋಫಿ ಮತ್ತು ಅದನ್ನು ಕೂಡ ಅವರೇ ಸ್ಪಾನ್ಸರ್ ಮಾಡ್ತಿದ್ದಾರೆ. ಇದನ್ನು ನಮ್ಮ ಪಶುವೈದ್ಯಕೀಯ ಸಿಬ್ಬಂದಿಗಳು ಏನಿದ್ದಾರೆ ಅವರ ಒಂದು ಅಧಿಕ ಡಾಕ್ಟರ್ಗಳು ಮತ್ತು ಅವರ ಸಿಬ್ಬಂದಿಯನ್ನು ಉಪಯೋಗಿಸ್ಕೊಂಡಿದ್ದೇನೆ, ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು JK ಗ್ರೌಂಡ್ಸಲ್ಲಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ JK ಗ್ರೌಂಡ್ಸಲ್ಲಿ ನಾವು 30ನೇ ತಾರೀಕು ಈ ಒಂದು ಈ ವಸ್ತು ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದೀವಿ. ನಾವು ವಸ್ತು ಪ್ರದರ್ಶನವನ್ನು 30ನೇ ತಾರೀಕು ಏನು ನಮ್ಮ ಅರಮನೆ ಮೈದಾನದಿಂದ ಮೆರವಣಿಗೆ ಶುರುವಾಗುತ್ತೆ, ಅದು JK ಗ್ರೌಂಡ್ಸು ಬರ್ತದೆ. JK ಗ್ರೌಂಡ್ಸಲ್ಲಿ ಸುಮಾರು ಒಂದು 10:30 ಅಷ್ಟೊತ್ತು ಬಂದರೆ 10:30 ನಮ್ಮ ಜಿಲ್ಲಾ ಮಂತ್ರಿಗಳಿಂದ ನಮ್ಮ JK ಗ್ರೌಂಡ್ಸಲ್ಲಿ ಇರತಕ್ಕಂಥ ಮಳಿಗೆಗಳಿರ್ತದೆ, ಒಂದು 50 ಮಳಿಗೆಗಳನ್ನ ಬೇರೆ ಬೇರೆ ಇಲಾಖೆಗಳಿಂದ 50 ಮಳಿಗೆಗಳನ್ನ ಮಾಡಿಸಿರ್ತೀವಿ. ಅಲ್ಲಿ ಅದನ್ನು ಮಳಿಗೆಗಳಿಗೆ ನಮ್ಮ ಜಿಲ್ಲಾ ಮುಖ್ಯಮಂತ್ರಿಗಳ ಎರಡು ಇರ್ತದೆ, ಅದನ್ನು ಉದ್ಘಾಟನೆ ಮಾಡ್ತಾರೆ. ಅದರ ನಂತರ ನಮ್ಮ JK ಗ್ರೌಂಡ್ಸಲ್ಲಿ ಇರ್ತಕ್ಕಂಥ ಒಂದು ಅಲುಮ್ನಿ ಅಸೋಸಿಯೇಷನ್ ಇದೆ ನಮ್ಮ ಮೆಡಿಕಲ್ ಕಾಲೇಜ್ದು, ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಶುರುವಾಗುತ್ತೆ. ಅದರ ಅಧ್ಯಕ್ಷತೆಯನ್ನು ನಮ್ಮ ಭಾಗದ ಶಾಸಕರಾದಂಥ ನಾಗೇಂದ್ರ ಅವರು ವಹಿಸ್ಕೊಂಡಿರ್ತಾರೆ ಮತ್ತು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕೃಷಿ ಸಚಿವರು ಮಾಡ್ತಾರೆ ಮತ್ತು ನಮ್ಮ ಭಾಗದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಇರ್ತಾರೆ. ಹಾಗೆ ಒಂದು ಆ ಕಾರ್ಯಕ್ರಮದಲ್ಲಿ ಒಂದು 1,500 to 2,000 ರೈತರನ್ನ ಕೂಡ ಬರ್ತಾರಲ್ಲಿ ಮೆರವಣಿಗೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ 1,500 to 2,000 ಜನಗಳಿಗೆ ನಾವು ಸೇರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅವತ್ತು ಮಧ್ಯಾಹ್ನ ಉದ್ಘಾಟನೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ಮಧ್ಯಾಹ್ನ ಒಂದು ರೈತರೊಡನೆ ಸಂವಾದ ಇರ್ತದೆ. ನಾವು ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ ವಿಶ್ವವಿದ್ಯಾನಿಲಯಗಳಿಂದ ನಾವು ವಿಜ್ಞಾನಿಗಳನ್ನು ಕೂಡ ಕರೆಸ್ತಾ ಇದ್ದೀವಿ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಮತ್ತು ನಮ್ಮ ಪಶುವೈದ್ಯಕೀಯ ಕಾಲೇಜುಗಳಿಂದ ಮತ್ತು ಬೇರೆ ಬೇರೆ ನಮ್ಮ ಹಾರ್ಟಿಕಲ್ಚರು ಫಿಶರೀಸು ಅಂಥ ವಿಜ್ಞಾನಿಗಳನ್ನು ಕೂಡ ನಾವು ಕರೆಸ್ಕೊಂಡಿದ್ದೇನೆ. ರೈತರೊಡನೆ ಒಂದು ಸಂವಾದವನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಬಹುಮಾನಗಳನ್ನ ನಾವು ಪ್ರತಿ ತಾಲೂಕಿಂದ ಪ್ರತಿ ಇಲಾಖೆಯಿಂದ ಒಬ್ಬೊಬ್ಬ ಉತ್ತಮವಾದ ರೈತರನ್ನ ಆಯ್ಕೆ ಮಾಡಿ ನಾವು ಒಂದು ಬಹುಮಾನವನ್ನು ಕೂಡ ಕೊಡ್ತಾ ಇದ್ದೀವಿ. ಪ್ರಗತಿಪರ ರೈತರಿಗೆ ಕೊಡ್ತಾ ಇದ್ದೀವಿ. ಅದರ ಡೀಟೇಲ್ನಿಗೆ ನಮ್ಮ ಚಂದ್ರಶೇಖರ್ ಅವರು ಹೇಳ್ತಾರೆ. ಈ ಒಂದು ಪ್ರಗತಿಪರ ರೈತರನ್ನ ಪ್ರತಿ ತಾಲೂಕಿಂದ ಎಲ್ಲ ಇಲಾಖೆಗಳಿಂದ ಕನಿಷ್ಠ 5 ಜನರನ್ನು ಆಯ್ಕೆ ಮಾಡಿ ಅವರು ಸಾಧಿಸಿರ್ತಕ್ಕಂಥ ಎಲ್ಲ ಬಯೋಡಾಟದೊಂದಿಗೆ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ತಾರೆ. ಆ ಒಂದು ವೇದಿಕೆಯಲ್ಲಿ ಮಾನ್ಯ ಮಂತ್ರಿಗಳು ಏನು ಆ ವೇದಿಕೆಯಲ್ಲಿರ್ತಾರೆ ಅವ್ರ ಮುಖಾಂತರ ಈ ಪ್ರತಿ ತಾಲೂಕಿಂದ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಪ್ರಗತಿಪರ ರೈತರನ್ನು ಸನ್ಮಾನ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಕೂಡ ನಾವು ಹಾಕ್ಕೊಂಡಿದ್ದೇವೆ. ಇಲ್ಲಿ ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ಯಾವುದೇ ಒಂದು ಫೀಲ್ಡಲ್ಲೂ ಕೂಡ ಅವರು ಸಾಧನೆ ಮಾಡಿದರೂ ಕೂಡ ವಿಶೇಷ ಸಾಧನೆ ಇದ್ದರೆ ಅವ್ರನ್ನ ಗುರುತಿಸಿ ನಾವು ಈ ಒಂದು ಜಿಲ್ಲಾ ಮಟ್ಟದಲ್ಲಿ ರೈತ ದಸರಾ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರ ಜೊತೆಗೆ ಇಲ್ಲಿ ಕೃಷಿ ತಂದ ರೈತ ಅಂತೇಳಿ ದಂಪತಿಗಳನ್ನು ಕರೆಸಿ ಅವರ ಅನುಭವಗಳನ್ನು ಕೂಡ ಅಲ್ಲಿ ನಡೆದಿರ್ತಕ್ಕಂಥ ರೈತರೊಂದಿಗೆ ಹಂಚಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ರೂಪಣೆ ಮಾಡಿಕೊಂಡಿದ್ದೇವೆ. ಕೃಷಿಕ ದಂಪತಿಗಳಿಂದ ಈ ಕಾರ್ಯಕ್ರಮಗಳ ಮಧ್ಯೆ ಹಾಗಾಗಿ ಒಂದು ಮನೋರಂಜನಾ ಕಾರ್ಯಕ್ರಮಗಳನ್ನು ಕೂಡ ಇಟ್ಕೋತೀವಿ. ಯಾಕಂದರೆ ಇದೇ ಆಗಿಬಿಟ್ರೆ ಬೋರ್ ಆಗುತ್ತೆ ಕೂರ್ತಿರೋರಿಗೆ ಅಂದ್ಬಿಟ್ಟು ಹೇಳಿ ಮಧ್ಯೆ ಮಧ್ಯೆ ಒಂದು ಭರತನಾಟ್ಯ ಮತ್ತು ಒಂದು ನಾಟಕಗಳು ಹೀಗೆ ಮಧ್ಯೆ ಮಧ್ಯೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಜನರಿಗೆ ಬೋರ್ ಆಗದೆ ಇರೋ ಥರ ನಾವು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸಾಹೇಬ್ರೆ, ನನಗೆ ಈಗ ನೀವು ಹಾಲು ಕರೆಯೋ ಸ್ಪರ್ಧೆ ಅಂದಾಗ ನನಗೆ ನಮ್ಮ ಹೊಸ ಯಾಕೆ ಕರ್ಕೊಂಡೋಗ್ಬಾರ್ದು ಅಂತ, ಈಗ ನಾವು ಕರ್ಕೊಬಂದಾಗ ಅವೆಲ್ಲ ಏನು ವ್ಯವಸ್ಥೆ ಮತ್ತು ಅದಕ್ಕೆ ಮುಂಚೆ ಏನು ಆಯ್ಕೆ ಅನ್ನೋದು ಒಂಚೂರು ಹೇಳ್ಬಿಡಿ ಸಾಹೇಬ್ರೆ. ಸುಮ್ಮನೆ ಕರ್ಕೊಂಡೋಗ್ಬಿಟ್ಟು ಆಮೇಲೆ ನಮ್ಮ ಟೈಮು ವೇಸ್ಟ್ ಆಗಬಾರ್ದು ಅಂತ. ಈಗ ಇದನ್ನು ನೋಂದಾಯಿಸ್ಕೋಬೇಕು. ಆ್ಯಕ್ಚುಲಿ ಈಗಾಗಲೇ ಒಂದು ಪತ್ರಿಕೆಯಲ್ಲೂ ಕೂಡ ಅದರ ಬಗ್ಗೆ ಪ್ರಕಟಣೆಯನ್ನು ಕೊಡ್ತಾ ಇದ್ದೀವಿ. ಯಾರ್ಯಾರು ಹಸುಗಳನ್ನು ತಂದು ಭಾಗವಹಿಸಬೇಕು ಅಂತ ಹೇಳ್ತಾರೆ ಅವರಿಗೆ ಪ್ರತಿಯೊಬ್ಬರು ಕೂಡ ಒಂದು 5,000 ಒಂದು ಎಂಟ್ರಿ ಫೀ ಇರ್ತದೆ. ಅದು ಯಾಕಂದರೆ ಇದು ಮೊತ್ತವನ್ನು ಕೂಡ ನಾವು ಜಾಸ್ತಿ ಮಾಡೋದ್ರಿಂದ ಒಂದು 5,000 ಮೇಂಟೆನೆನ್ಸ್ ಇರ್ತದೆ. ಯಾಕಂದರೆ ಅದರ ಮೇಂಟೆನೆನ್ಸ್ ಕೂಡ ನಾವೇ ನೋಡಬೇಕು. ಅವ್ರಿಗೆ ಅಲ್ಲಿ ಒಂದು ಉಳಿಲಿಕ್ಕೆ ಒಂದು ಇದನ್ನು ಶೆಡ್ ಎಲ್ಲ ಹಾಕ್ಕೊಟ್ಟು ಅದಕ್ಕೆ ಮೇವು ನೀರು ವ್ಯವಸ್ಥೆಯನ್ನು ಕೂಡ ನಾವೇ ಮಾಡಬೇಕಾಗತ್ತೆ. ಮತ್ತು ಅದರ ಯಾವುದೇ ಒಂದು ಉಪಚಾರಗಳೇನೋ ಇದ್ದರೂ ಕೂಡ ನಾವು ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಭಾಗವಹಿಸಬಹುದಂತ ಯಾರು ಇಚ್ಛೆ ಪಡ್ತಾರೆ ಅವರು ಹೋಗಿ ಪಶುವೈದ್ಯಕೀಯ ಏನು ಆಸ್ಪತ್ರೆಗಳಿರ್ತವೆ ಅಲ್ಲಿ ಹೋಗಿ ಪಶುವೈದ್ಯರನ್ನಿಗೆ ಸಂಪರ್ಕಿಸಿ ಅವರು ಅಲ್ಲಿ ನೋಂದಣಿ ಮಾಡಿಕೊಂಡ್ರೆ ಅವ್ರನ್ನೀಗ ನಾವಿಲ್ಲಿ ಕಾಂಪಿಟೇಷನ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅವ್ರಿಗೆ. ಈಗ ಗೊತ್ತಾಯ್ತೇನಣ್ಣ, ಜೊತೆಗೆ ನೀನು ಹಸಿ ಕಳಿಸುವಂತೆ, ನೀನು ನೀನು ನೋಂದಣಿ ಮಾಡಕ್ ನೀವು ಹೋಗು ಜೊತೆನಲ್ಲಿ, ಜೊತೆ ನಿಮ್ಮ ಮಟ್ಟಿಯವ್ರನ್ನ ಕರ್ಕೊಂಡೋಗು. ನೀ ಕರೆದ್ರೆ ಹಸು ಹಾಲು ಕೊಡೋಕಿಲ್ಲ. ಅಲ್ಲ, ನಾನು ಯಾವಾಗ ನಮ್ಮ ಮನೇಲಿ ಬಿಟ್ಬಿಟ್ಟು ಆಚೆ ಈಚೆ ಹೋಗಿದ್ದೀನಿ, ಅದಕ್ಕೆ ಅವ್ರನ್ನ ಕರ್ಕೊಂಡು ಓಡಾಡ್ತಿರ್ತಿದೆಯಪ್ಪ. ಸರಿಯಪ್ಪ, ಈಗ ಟೈಮ್ ಆಯ್ತು, ಈಗ ಸಾಹೇಬ್ರುಗಳು ಜಲ್ದಿ ಕನಕ ಸಾಹೇಬ್ರುಗಳು ಎಲ್ಲ ಜಲ್ದಿ ಹೋಗ್ಬೇಕಂತ. ಅದೇನೋ ಸಿ ತಿಂಡಿ ಮಾಡಿದೆಲ್ಲ ಅದನ್ನ ತಗೋಬೋ ಹಂಗೆ ತಂದೆ ನಮ್ಮ ಊರಿಗೆ ಬಂದು ಹಂಗೆ ಕಳ್ಸಕ್ಕಾಗದ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ರೈತ ದಸರಾ ಉಪಸಮಿತಿಯ ಉಪವಿಶೇಷ ಅಧಿಕಾರಿಗಳು ಹಾಗೂ ಮೈಸೂರು ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿ ಡಾ ಎಂ ಕೃಷ್ಣಂರಾಜು, ರೈತ ದಸರಾ ಉಪಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ಆಗಿರುವ ಡಾ ಬಿಎಸ್ ಚಂದ್ರಶೇಖರ್, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ ಹಾಗೂ ಎಸ್ಎಸ್ಸಿ ಹೇಮಕುಮಾರ್. ಏನವ್ವ ನಿಮ್ ಮನ್ಯಾಗ ಈ ಪಾಟಿ ಸಂಭ್ರಮ? ಇವತ್ತು ನಮ್ ಮನ್ಯಾಗೆ ಗಂಗೆ ಬಂದವಳೆ, ಬಾ ಬಾ ಬಾಯಿ ಸಿಹಿ ಮಾಡ್ಕೋ. ಗಂಗೆನ? ಯಾರವಿ ಅವಳು? ನಮ್ ಮನೆ ನಳದಲ್ಲಿ ಶುದ್ಧ ಕುಡಿಯೋ ನೀರು ಬರ್ತಾ ಇದೆ. ಇದೆಲ್ಲ ಹೆಂಗಾಯ್ತು ಅಂತೀನಿ? ನಮ್ಮ ಹಳ್ಳಿಲಿ ಪ್ರತಿ ಕುಟುಂಬಕ್ಕೂ ಪ್ರತಿ ದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಸುರಕ್ಷಿತ ಕುಡಿಯೋ ನೀರನ್ನ ನಳದ ಮೂಲಕ ಕೊಡ್ತಾರೆ. ಇದರಿಂದ ನಮ್ಮ ಹಳ್ಳಿ ಜನರ ಬದುಕು ಹಸನಾಯ್ತದೆ ನೋಡು. ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನಳದ ಮೂಲಕ ಒದಗಿಸಲಾಗುತ್ತದೆ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಪ್ಟೆಂಬರ್ 26 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ನೈಸರ್ಗಿಕ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆರೆ ಮೇಗಳ ದೊಡ್ಡಿಯ ಕೃಷಿಕ ವರದರಾಜು. ಆ 2 ವರ್ಷಗಳು ನಮಗೆ ಎಲ್ರೂ ಅಕ್ಕಪಕ್ಕದ ರೈತರೆಲ್ಲರೂ ನೀವೇನಿದೇನು ಬೇರೆ ಎಲ್ಲ ಮಾಡ್ತಿರಲ್ಲ ನೀವು ಇದನ್ನು ಅಂದ್ಬಿಟ್ಟು ನಮ್ಮನ್ನು ಹೇಳಿಸ್ತಿದ್ರು. ಕ್ರಮೇಣ ಆಮೇಲೆ ನಾವು ಮುಚ್ಚಿಗೆ ಮತ್ತು ದನಿನ ಗೊಬ್ಬರ, ಗಂಜಲ, 2 ಕೆಜಿ ಬೆಲ್ಲ, 2 ಕೆಜಿ ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು ಇದೆಲ್ಲ 6 ದಿವಸ ಕೊಳೆ ಹಾಕಿ 7-8 ದಿವಸ ಕುಡಕ್ಕೆ ಶುರು ಮಾಡಿದ್ವಿ. 2 ವರ್ಷ ಆದಮೇಲೆ ಅದ್ರ ಪ್ರತಿಫಲ ನಮ್ಮ ಕಣ್ಣಿಗೆ ಕಾಣಿಸ್ತು. ರಾಸಾಯನಿಕ ಮುಕ್ತ ಆಗಿ ಆ ನೈಸರ್ಗಿಕಕ್ಕೆ ಒಗ್ಗುವಂಥ ಒಂದು ವ್ಯವಸ್ಥೆ ನಮ್ಮ ಜಮೀನಲ್ಲಿ ಕಾಣಿಸ್ತು. ಅದನ್ನೇ ನಾವು ಕಂಟಿನ್ಯೂ ಮಾಡಿ ಈಗ 12 ವರ್ಷಗಳಿಂದ ನಾವು ಯಾವುದೇ ಮೆನ್ಯೂರನ್ನ ಅಥವಾ ರಾಸಾಯನಿಕನ ಮತ್ತು ಕಳೆನಾಶಕನ ಮತ್ತು ಪೆಸ್ಟಿಸೈಡ್ಸು ಅಂದರೆ ಕ್ರಿಮಿನಾಶಕ ಮತ್ತು ಕೀಟನಾಶಕ ಯಾವುದನ್ನು ರೋಗನಾಶಕ ಯಾವುದನ್ನು ಸಿಂಪರಣೆ ಮಾಡೋದಿಲ್ಲ. ಅದಷ್ಟು ಕದೇ ಬೆಳಿಬೇಕು, ಅದಷ್ಟು ಕದೇ ಸುಮ್ಮನಿರಬೇಕು, ಆ ಥರದ ಒಂದು ವ್ಯವಸ್ಥೆ. ಸೆಪ್ಟೆಂಬರ್ 27 ಮಂಗಳವಾರ ಹೈನೂರು ಹಸುಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತು ಮೈಸೂರು ಹಾಲು ಒಕ್ಕೂಟದ ಪಶು ಆಹಾರ ವಿಭಾಗದಲ್ಲಿ ಉಪವ್ಯವಸ್ಥಾಪಕರಾಗಿರುವ ಡಾಕ್ಟರ್ ಎಲ್ಆರ್ ಕರಿಬಸವರಾಜು ಅವರೊಂದಿಗೆ ಸಂದರ್ಶನ. ಈಗ ನಮ್ಮಲ್ಲಿ ಮೇವಿನ ಅವಶ್ಯಕತೆ ಅಥವಾ ಬೇಡಿಕೆ ಇರ್ತಕ್ಕಂತ ಲಭ್ಯತೆಗೆ ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಈ ಹಸಿರು ಮೇವು ಸರಿಸುಮಾರು 32% ಕೊರತೆ ಇದೆ. ಹಾಗೆ ಒಣಮೇವು ಕೂಡ 21% ಅವಶ್ಯಕತೆಗಿಂತ ಲಭ್ಯತೆ ಕಡಿಮೆ ಇರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಈ ಬೆಳೆದಿರುವ ಮೇವನ್ನ ಹಸಿರು ಮೇವಾಗಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಒಣ ಮೇವು ಆಗಿರ್ಬೋದು, ಅದನ್ನ ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಷ್ಟ ಮಾಡದಂತೆ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅತ್ಯವಶ್ಯಕವಾಗಿರ್ತದೆ. ಸೊ ಈ ಕೊರತೆ ಇರುವಂತದನ್ನ ನಾವು ಹೇಗೆ ಶೇಖರಣೆ ಅಥವಾ ಸಂರಕ್ಷಣೆ ಮಾಡದೆ ಹೋದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಮುಖ್ಯವಾಗಿ ನಷ್ಟ ಆಗೋದ್ರ ಜೊತೆಯಲ್ಲಿ ಮತ್ತೆ ಈ ಮೇವಿನ ಗುಣಮಟ್ಟ ಅಥವಾ ನಾವು ಕ್ವಾಲಿಟಿ ಅಂತ ಏನ್ ಹೇಳ್ತೀವಲ್ಲ ಅದು ಕೂಡ ನಮ್ಗೆ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಜೊತೆಯಲ್ಲಿ ನಾವು ಈ ಶೇಖರಿಸಿದ ಯಾಕೆ ನಾವು ಇದನ್ನ ವ್ಯವಸ್ಥಿತವಾಗಿ ಶೇಖರಣೆ ಮಾಡೋದಕ್ಕೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ನಾವು ಶೇಖರಣೆ ಮಾಡಿರ್ತಕ್ಕಂಥ ಮೇವನ್ನ ನಾವು ಬಹುಕಾಲ ಉಪಯೋಗ ಮಾಡಬೇಕಾಗ್ತದೆ. ಸೆಪ್ಟೆಂಬರ್ 28 ಬುಧವಾರ ಕೃಷಿಯಲ್ಲಿ ತಂತ್ರಜ್ಞಾನದ ಯಶಸ್ವಿ ಅಳವಡಿಕೆಯನ್ನು ಕುರಿತು ಕೃಷ್ಣರಾಜನಗರದ ಕೃಷಿಕ ದಂಪತಿ ಜೆಎಂ ಕುಮಾರ್ ಮತ್ತು ತಾರಾ ಕುಮಾರ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ಸೆಪ್ಟೆಂಬರ್ 29 ಗುರುವಾರ. ನಾವು ಮೊದಲು ಇನ್ಸ್ಟಾಲ್ ಮಾಡಿದಾಗ ಕೆಲವರು ತುಂಬಾ ಸ್ವಲ್ಪ ಯೋ ಶ್ರಮ ಹಾಗೆ ಧೂಳು ಅನ್ನೋ ಒಂದು ಇದಕ್ಕೆ ಬಂದರು ಸ್ವಲ್ಪ ದಿನ. ಆಮೇಲೆ ಅದಕ್ಕೆ ಈಗ ಏನಾಗಿದ್ದಾರೆ, ಈಗ 100% ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಈಗ. ಆಮೇಲೆ ಈಗ 4-5 ಎಕರೆ ಜಮೀನಿತ್ತು ಅಂತ ಇಟ್ಕೊಳ್ಳಿ, ಒಂದೇ ದಿನಕ್ಕೆ ಅದನ್ನು ಒಕ್ಕಣೆ ಮಾಡಿಬಿಡ್ಬೋದು. 4 ಎಕರೆ ಇದ್ರೆ ಒಂದೇ ದಿನ ಕ್ಲಿಯರ್ ಆಗ್ಬಿಡುತ್ತೆ, ಭತ್ತನ ಕ್ಲೀನಾಗಿ ಬರುತ್ತೆ. ಆಮೇಲೆ ಹುಲ್ಲಲ್ಲಿ ಏನೇ ಡಸ್ಟ್ ಇದ್ರೂ ಅದರಲ್ಲಿ ಏನೇ ಕೊಳೆ ಇದ್ರೂ ಶುದ್ಧಿಯಾದಾಗ ಅದು ದನಗಳು ತಿಂದಾಗ ಯಾವುದೇ ಕಾಯಿಲೆಗಳು ದನಗಳಿಗೆ ಬರಲ್ಲ. ಆಗ ಆಮೇಲೆ ಭತ್ತನೂ ಅಷ್ಟೇ ನೀಟಾಗಿರುತ್ತೆ, ಯಾವುದೇ ಡಸ್ಟ್ ಇರಲ್ಲ ಅದರೊಳಗೆ. ಅಂದರೆ ನಾವು ಅದಕ್ಕೆ ಗಾಳಿ ಕೂಡ ಚೆನ್ನಾಗಿ ಪ್ರಿಪರೇಷನ್ ಮಾಡಬೇಕು. ಹಂಗಾಗಿ ಸ್ವಲ್ಪ ಒಂದು ವಾರ ಅಷ್ಟೇ ಆಮೇಲಿಂದ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಯ್ತು ಅದು ನಮಗೆ ತುಂಬಾ. ಅದರಿಂದ ತುಂಬಾ ದುಡ್ದಿದ್ದೀವಿ ನಾವು. ಸಾಮಾನ್ಯ ಜಾಸ್ತಿ ಜನ ಏ ನಮ್ಮ ಮಿಷನ್ ಕುಮಾರಣ್ಣ, ನಮ್ಮ ಕುಮಾರಣ್ಣಂದೇ ಮಿಷಿನ್ ಫಸ್ಟ್, ಅವರೇ ನಮಗೆ ಇವೆಲ್ಲ ತೋರಿಸ್ಕೊಟ್ಟವರು ಆಧುನಿಕತೆಯಲ್ಲಿ. ಸೆಪ್ಟೆಂಬರ್ 30 ಶುಕ್ರವಾರ ಮಿಶ್ರ ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಮಾತನಾಡಲಿದ್ದಾರೆ ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತೊರವಳ್ಳಿಯ ಪ್ರಗತಿಪರ ಕೃಷಿಕ ಸಿ ಚನ್ನಪ್ಪ. ಸರ್, ಮಣ್ಣು ನಮ್ಮ ತಾಯಿ ಇದ್ದಂಗೆ, ಯಾಕಂದ್ರೆ ಅದನ್ನು ನಾವು ಎಷ್ಟು ಜೋಪಾನ ಕಾಪಾಡ್ತೀವಿ ಅಷ್ಟು ಇಳುವರಿಯನ್ನು ಅಷ್ಟು ನಮ್ಮನ್ನು ಕಾಪಾಡುತ್ತೆ ಅದು. ಹಾಗಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದನ್ನು ಬಿಟ್ಟು, ನಮ್ಮ ಮಣ್ಣನ್ನು ವಿಷಮಯ ಮಾಡೋದನ್ನು ಬಿಟ್ಟು, ನಮ್ಮ ಆದಷ್ಟು ನಮ್ಮ ಸಾವಯವ ಕೃಷಿಯತ್ತ ನಾವು ಅದನ್ನು ಗಮನವನ್ನು ಹರಿಸ್ಬೇಕು. ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು. ಅದರಿಂದ ನಮ್ಮ ಮಣ್ಣು ಎಷ್ಟು ಫಲವತ್ತತೆ ಆಗಿರುತ್ತೋ ಅಷ್ಟು ನಮಗೆ ಆದಾಯವನ್ನು ಅದು ತಂದುಕೊಡುತ್ತೆ. ಹಾಗಾಗಿ ಮಣ್ಣನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಸರ್. ಇನ್ನು ನೀರಿನ ಸಮರ್ಥ ಬಳಕೆ ಸರ್, ನೀರಿನ ಸಮರ್ಥ ಬಳಕೆ ಅಂದರೆ ನಾವು ನೀರನ್ನು ಆಯಿಸೋದ್ರಿಂದ ಸ್ವಲ್ಪ ಪೋಲಾಗುತ್ತೆ. ಈಗ ನಮಗೆ ಪಂಪ್ಸೆಟ್ ಇರೋದ್ರಿಂದ ನಮಗೆ ವಿದ್ಯುಚ್ಛಕ್ತಿ ಸಮಸ್ಯೆ ಬಹಳ ಇದೆ. ಹಾಗಾಗಿ ನಾವು ಹನಿ ನೀರಾವರಿಯನ್ನು, ತುಂತುರು ನೀರಾವರಿಯನ್ನು ನಾವು ನಮ್ಮ ಬೆಳೆಗಳಿಗೆ ಅಳವಡಿಸ್ಕೊಂಡ್ರೆ ನಾವು ಅದು ನೀರನ್ನು ಸಮರ್ಥವಾಗಿ ಬಳಸ್ಕೋಬೋದು. ಹಾಗಾಗಿ ಹೆಚ್ಚು ತುಂತುರು ನೀರಾವರಿ ಮತ್ತು ಹನಿ ನೀರಾವರಿಯನ್ನು ನಾವು ಬಳಸಬೇಕಾಗಿ ನಾನು ಎಲ್ಲ ರೈತರಲ್ಲೂ ನಾನು ಕೇಳ್ಕೊತೇನೆ. ಅಕ್ಟೋಬರ್ 1 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಹೋಗ್ಲಿ ಬಿಡು, ಎಲ್ಲಾದ್ರಲ್ಲೂ ಭಾಗವಹಿಸಲು. ಈಗ ಪುರುಷರದ್ರಲ್ಲಿ ನೀವಿಬ್ರು ಹೋಗಿರ್ತೀರ, ಮಹಿಳೆಯರದ್ರಲ್ಲಿ ನಾನ್ ಇರ್ತೀನಿ. ಎಲ್ಲಾದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬಿಡಣ. ಮೂರ್ ಕಾಲಿನ ಓಟಕ್ಕೆ ಇವರಿಬ್ಬರದು ಒಳ್ಳೆ ಜೋಡ ತರ ಅವ್ರೆ. ಸುಬ್ಬಣ್ಣ ನೀ ಬರಕಿಲ್ವಾ? ನಾನು ವಿಸಿಲ್ ಊತೀನಿ. ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ. ಸುಬ್ಬಣ್ಣ ಹೆಂಗೆ ನಿಮ್ನ ಮುಂದೆ ಬಿಟ್ಬಿಟ್ಟು ಅವ್ರು ಜಾರ್ಕತ್ತಾ ಇದಾರೆ ನೋಡಿದ್ರಣಪ್ಪ. ಅಲ್ಲ, ಒಂದು ಗಾದೆ ಇಲ್ವಪ್ಪ, ಅದೇನು ಅಂತಂದ್ರೆ ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡ್ತಿದ್ರಂತೆ.